ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಆಯುಷ್ಮಾನ್ ಆರೋಗ್ಯ ಮಂದಿರ ಸಿದ್ಧ ಮಾಡಿಕೊಳ್ಳಿ. ABARK ಕಾರ್ಡ್ 10 ಹಲವು ಉಚಿತ ಯೋಜನೆಗಳು ನಿಮಗಾಗಿ. ತಾಯಿ ಆರೋಗ್ಯ, ಗರ್ಭಿಣಿ ಬಾಣಂತಿ ಸೇವೆ, ನವಜಾತ ಶಿಶು ಆರೈಕೆ, ಸಮಯಕ್ಕೆ ಸರಿಯಾಗಿ ಲಸಿಕೆ, ಕುಟುಂಬ ಕಲ್ಯಾಣ ಯೋಜನೆ, ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು. ಯೋಗ ಕಲಿಕೆಗೆ, ಆರೋಗ್ಯಕರ ಆಹಾರ ಪದ್ಧತಿಗೆ, ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಹೆಚ್ಚಿನ ಮಾಹಿತಿಗಾಗಿ ಸಮುದಾಯ ಆರೋಗ್ಯ ಅಧಿಕಾರಿ ಅಥವಾ ಆರೋಗ್ಯ ಸುರಕ್ಷತಾ ಅಧಿಕಾರಿ ಅಥವಾ ನಿಮ್ಮ ಆಶಾ ಕಾರ್ಯಕರ್ತೆಯನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಕಿಸಾನ್ ವಾಣಿ ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಜೀವನದ ಕೃಷಿ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ಕೃಷಿಕ HP ರಾಮಚಂದ್ರ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ HP ರಾಮಚಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ರಾಮಚಂದ್ರ ಅವರು ವಿದ್ಯಾವಂತರು, ಪೇಟೆ ಪಟ್ಟಣಗಳಲ್ಲಿ ಕೆಲಸವನ್ನ ಮಾಡಿಕೊಂಡು ಇದ್ದಂಥವರು. ಕಳೆದ 10 ವರ್ಷಗಳಿಂದ ಸ್ವಂತ ಊರಿನಲ್ಲಿಯೇ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಕೃಷಿಯೊಂದಿಗೆ ಒಂದಷ್ಟು ವ್ಯಾಪಾರ ವಹಿವಾಟುಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಅವರು ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಗ್ರಾಮೀಣ ಜೀವನದ ಅನುಭವಗಳು ಏನಿದ್ದಾವೋ ಇವು ಹೇಗೆ ಭಿನ್ನವಾಗಿ ಇರುತ್ತೆ, ಎಷ್ಟು ಸರಳವಾಗಿ ಬದುಕಲಿಕ್ಕೆ ಅನುಕೂಲ ಮಾಡುತ್ತೆ ಅನ್ನುವಂತಹ ವಿಚಾರಗಳನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ರಾಮಚಂದ್ರ ಅವರು ಮಾಡ್ತಾರೆ. ಈ ಗ್ರಾಮೀಣ ಭಾಗದ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಮಚಂದ್ರ ಅವರಿಗೆ. ನಮಸ್ಕಾರ ರಾಮಚಂದ್ರ ಅವರೇ. ಎಷ್ಟು ವಯಸ್ಸು ನಿಮಗೆ? ನನಗೆ 55. 55 ವರ್ಷ ಆಯಿತು. ಹಾಂ ಹಾಂ. ಏನು ಓದಿದ್ರಿ ತಾವು? ನಾನು BSc BEd. BSc BEd ಓದಿದ್ರಿ? ಎಲ್ಲಿ ಓದಿದ್ರಿ BSc? BSc ಹಾಸನ್ ಸೈನ್ಸ್ ಕಾಲೇಜ್, BEd ಸಕಲೇಶಪುರ BEd ಕಾಲೇಜ್. BSc BEd ಓದಿ ಏನು ವೃತ್ತಿಯನ್ನ ಪ್ರಾರಂಭ ಮಾಡಿದ್ರಿ? ನಾನು BSc BEd ಮುಗಿದ್ಮೇಲೆ ಕಾಫಿ ಕಂಪನಿಗಳಿಗೆ ಒಂದು ಡೈಲಿ ವೇಜಸ್ ಅಲ್ಲಿ ಕೆಲ್ಸಕ್ಕೆ ಹೋದೆ. 1995 ಒಂದು ಕೋಮಾರ್ಕ್ ಎನ್ನುವ ಕೋಪರೇಟಿವ್ ಸೆಕ್ಟರ್ಗೆ ಡೈಲಿ 75 ರೂಪಾಯಿ ಸಂಬಳದಂಗೆ 3 ವರ್ಷ 98 ವರ್ಗೂ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ 98 ಇಂದ ಆ ಕಂಪನಿ ಕ್ಲೋಸ್ ಆಯಿತು. ಅಲ್ಲಿಂದ 98 ಇಂದ 2001 ವರೆಗೆ ನಾನು ನನ್ನ ತಂದೆ, ನಮ್ಮ ಅಣ್ಣ, ನನ್ನ ಕುಟುಂಬದ ಜೊತೆ ತೋಟ ಜಮೀನು ನೋಡ್ಕೊಂಡಿದ್ದೆ. ಅಲ್ಲಿಂದ ಮತ್ತೆ ಏನಾಯ್ತು, ಯಾವುದೋ ನನ್ನ ABC ಕಂಪನಿ ಸಿದ್ಧಾರ್ಥ ಅವರಿಂದ ಕೆಲಸ ಖಾಲಿ ಇದೆ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ನನ್ನ ಬ್ರದರ್ ಆದ ಸೋಮಶೇಖರ್ ಅನ್ನೋರು ಕಾಲ್ ಮಾಡಿದ್ದಾರೆ, ನೋಡು ಒಂದು ಕೆಲಸ ಇದೆ, ಒಳ್ಳೆ ಸಂಬಳ ಇದೆಯಂತೆ ಅಂತ. 60,000 ರೂಪಾಯಿ ವರ್ಷಕ್ಕೆ ಸಂಬಳ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಆಮೇಲೆ ನನ್ನ ಬ್ರದರ್ ಅದಕ್ಕೇನೆ ಯಾರ್ಯಾರನೋ ಸ್ವಲ್ಪ ಪರಿಚಯದವ್ರನ್ನ ಹಿಡಿದು, ನೀನು ಕೆಲ್ಸಕ್ಕೆ ಹೋಗ್ಬಿಡು, ಇಲ್ಲಿ ಮನೆಯಲ್ಲಿ ಇಷ್ಟೊಂದು ಕೆಲಸ ಮಾಡೋಕ್ಕೇನು ಇರಲ್ಲ, ನೀನು ಒಂದು ಸ್ವಲ್ಪ ದಿವಸ ಕೆಲಸ ಮಾಡು ಅಂತ ಹೇಳಿದ್ರು. ಅಲ್ಲಿಂದ ನಾನು ಏನು ಮಾಡಿದೆ, 2001 ಸಿದ್ಧಾರ್ಥ ಅವರ ಕಂಪನಿಗೆ ಎಂಪ್ಲಾಯಿ ಆಗಿ ಸೇರಿಕೊಂಡೆ. ಸಿದ್ಧಾರ್ಥ ಅವ್ರ ಕಂಪ್ನಿಲಿ ಫಸ್ಟ್ ನಾನು ಸೇರಿಕೊಳ್ಳುವಾಗ 60,000 ರೂಪಾಯಿ ಒಂದು ವರ್ಷಕ್ಕೆ ನನಗೆ ಸಂಬಳ ಇತ್ತು. 2001 ಇಂದ 2018-19 ಸಿದ್ಧಾರ್ಥ ಅವ್ರ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. 2018 ನನಗೆ ಅವರು 6 ಲಕ್ಷ ಸಂಬಳ ಬರ್ತಿತ್ತು ವರ್ಷಕ್ಕೆ. 2018 ನನಗೆ ಕೆಲಸ ಮಾಡುವಾಗ ಅಲ್ಲಿ ನಮ್ಮ ಬಾಸ್ ಆದ ಸಿದ್ಧಾರ್ಥ ಅವರು ಎಕ್ಸ್ಪೈರ್ಡ್ ಆಗ್ಬಿಟ್ರು. ಅವ್ರು ಎಕ್ಸ್ಪೈರ್ಡ್ ಆಗಿದ್ದು ಏನ್ ಮಾಡಿದ್ರು, ನಮ್ಮನ್ನ ಕಂಪನಿಯಿಂದ ಹೊರಗಡೆ ಟರ್ಮಿನೇಟ್ ಮಾಡಿದ್ರು. ಟರ್ಮಿನೇಟ್ ಮಾಡಿದ್ಮೇಲೆ ನನಗೆ ಯಾವ ತರ ಆಯ್ತು ಅಂದ್ರೆ, ನನ್ನನ್ನು ಕೆರೆಯಿಂದ ಮೀನನ್ನ ದಡಕ್ ಬಿಡ್ತಾರಲ್ಲ ಆ ತರ ಆಯ್ತು. ಪರಿಸ್ಥಿತಿ ಕೆಟ್ಟೋಯ್ತು, ಕೈಗೆ ಕಾಸಿಲ್ಲ, ಬೇರೆ ಕಡೆ ಆಫರ್ಗಳು ಬಂತು. ನನ್ನ ಹೆಂಡತಿ ಹಠ ಮಾಡಿದ್ಲು, ಇಲ್ಲ ನೀವು ಎಲ್ಲರೂ ಕೆಲ್ಸಕ್ಕೆ ಸೇರ್ಕೋಬೇಕು, ಡೈಲಿ ಪಾಕೆಟ್ ಮನಿ ಬರುತ್ತೆ, ತಿಂಗಳ 50,000 ಕೆಲ್ಸಕ್ಕೆ ಸೇರ್ಲೇಬೇಕು ಅಂತ. ನಾನು ಹೇಳಿದೆ, ನಾನು ಕೆಲ್ಸಕ್ಕೆ ಸೇರ್ಕೊಂಡ್ರೆ ನೀನು ಊರಲ್ಲಿರ್ತೀಯ, ನಾನು ಅಲ್ಲಿರ್ಬೇಕು, ನನ್ನ ಬಟ್ಟೆ ನಾನೇ ಒಗಿಬೇಕು, ನನ್ನನ್ನು ನಾನೇ ಬೇಯಿಸ್ಕೋಬೇಕು, ಈ ಥರ ನನ್ನ ಜೀವನದಲ್ಲಿ ಮಾಡೋಕ್ಕಾಗಲ್ಲ, ನೀನು ಊಟ ಹಾಕ್ತೀಯೋ ಬಿಡ್ತೀಯೋ ನಾನಂತೂ ಕೆಲ್ಸಕ್ಕೆ ಹೋಗಲ್ಲ. ಒಂದು ದೃಢ ನಿರ್ಧಾರ ಮಾಡಿ ನಾನು ಊರಲ್ಲೇ ಉಳ್ಕೊಂಡೆ. ಅಲ್ಲಿಂದ ಊರಿಗೆ ಬಂದರೆ ಇಲ್ಲಿ ನನ್ನಲ್ಲಿ ನಮ್ಮ ತಂದೆ, ನನ್ನ ಅಣ್ಣ ನನ್ನನ್ನು ಮನೆಗೆ ಸೇರಿಸ್ಲಿಲ್ಲ. ಊರಿಂದ ಬಂದ ತಕ್ಷಣ ಏನಾಗಿದೆ, ನೀನು ಅಷ್ಟು ಮಾಡ್ಕೊಂಡಿದ್ಯಾ ಇಷ್ಟು ಮಾಡ್ಕೊಂಡಿದ್ಯಾ, ಮನೆಗೂ ಸೇರಿಸ್ಲಿಲ್ಲ, ನೀನು ಬೇರೆ ಇರೋ ಅಂದ್ರು. ಬೇರೆ ಇರೋ ಅಂತ ಹೇಳಿದ್ರು, ಆಮೇಲೆ ಏನಾಯ್ತು, ಅವರು ನನಗೆ ಇಷ್ಟು ಜಾಗ ಅಂತ ಬಿಟ್ಟರು. ನಾನು ಅದಕ್ಕೆ ಒಪ್ಪಲಿಲ್ಲ. ಅದು ಇವತ್ತು ಕೋರ್ಟಲ್ಲಿ ಲಿಟಿಗೇಷನ್ ನಡೀತಾ ಇದೆ. ಇನ್ನೂ ನನ್ನ ತಂದೆಗೆ ನನ್ನ ಬ್ರದರ್ಗೆ ನನಗೆ ಪಾಲ್ಪಾರಿಕತ್ ಆಗಿಲ್ಲ. ಏನೋ ಒಂದು 5-6 ಎಕರೆ ತೋಟ ಇತ್ತು, ಅದನ್ನು ನನ್ನ ಕೈಗೆ ಬಿಟ್ಟರು. ಟರ್ಮಿನೇಟ್ ಮಾಡಿದಾಗ ಒಂದು 6-7 ಲಕ್ಷ ರೂಪಾಯಿ ದುಡ್ಡು ಸಿಕ್ತು. ಆ ದುಡ್ಡಲ್ಲಿ ಒಂದು ನಮ್ಮದೇ ನಮ್ಮ ಬ್ರದರ್ ಹೆಸರಲ್ಲಿ ಒಂದು ಜಾಗ ಇತ್ತು, ಅಲ್ಲೊಂದು ಚಿಕ್ಕದು ಮನೆ ಮಾಡಿಕೊಂಡೆ. ಆ ಮನೆ ಮಾಡಿಕೊಂಡು ಮಕ್ಕಳನ್ನೆಲ್ಲ ಬಂದು ತಂದು ಹಾಸನಿಂದ, ಹಾಸನ್ ಸ್ಕಾಲರ್ ವರ್ಲ್ಡ್ ಸ್ಕೂಲಿಂದ ನನ್ನ 2 ಮಕ್ಕಳನ್ನು ಕರ್ಕೊಂಬಂದು ಹೆತ್ತೂರಿನ ಒಂದು ಪ್ರೈವೇಟ್ ಕಾನ್ವೆಂಟ್ ಇತ್ತು, ಅಲ್ಲಿಗೆ ತಂದು ಸೇರಿಸ್ಕೊಂಡೆ. ಅಲ್ಲಿ ಸೇರಿಸ್ಕೊಂಡು ಎಲ್ಲ ಬೈದರು, ನಮ್ಮ ತಂದೆ, ನನ್ನ ಬ್ರದರು, ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ, ಮಕ್ಕಳನ್ನ ಲೈಫ್ ಆನ್ ಮಾಡ್ತಿದ್ದಾನೆ, ಊರಿಗೆ ಬರ್ತಿದ್ದಾನೆ, ಇವನು ಕೆಲಸ ಬಿಟ್ಟು ಎಲ್ಲರೂ ಕೆಲಸಕ್ಕೆ ಸೇರ್ಕೋಬೋದಿತ್ತು ಹೊರಗಡೆ, ಹಾಸನಲ್ಲೇ ಇರ್ಬೋದಿತ್ತು ಇವನು, ಮಕ್ಕಳ ಫ್ಯೂಚರ್ ಮುಖ್ಯ ಅವನಿಗೆ ಅಂತ ಹೇಳಿದ್ರು. ನಾನು ನನ್ನ ಹೆಂಡತಿ ಇಬ್ಬರು ಸೇರಿ ಒಂದು ಕಾನ್ವೆಂಟಿಗೆ ಮಕ್ಕಳನ್ನು ಹಾಕಿ ಬಾಡಿಗೆ ಮನೆ ಮಾಡಿಕೊಂಡು ಊರಲ್ಲೇ ಶೆಟ್ಲಾಗಿ ನಾನು ತೋಟ ಮಾಡ್ಕೊಂಡು ಒಂದು 2 ವರ್ಷ ನಾನು ನನ್ನ ಹೆಂಡತಿ ತೋಟನ ಮೇಂಟೈನ್ ಮಾಡಿದ್ವಿ. ಆಮೇಲೆ ಅದೇ ಒಂದು ಸ್ವಲ್ಪ ಏನು ಒಂದು 6-7 ಲಕ್ಷ ದುಡ್ಡು ಸಿಕ್ತು. ಅದರಲ್ಲಿ ಒಂದು ನಾನು ಹಿಂದೆ ನಮ್ಮ ತಂದೆ ಫರ್ಟಿಲೈಸರ್ ಬಿಸ್ನೆಸ್ ಮಾಡ್ತಿದ್ರು, ಇವಾಗಲೂ ನಮ್ಮ ತಂದೆ ಮೆಡಿಕಲ್ ಸ್ಟೋರು ಚಿಲ್ಡ್ರೆ ಅಂಗಡಿ ಎಲ್ಲ ನಡೆಸ್ತಾ ಇದ್ದಾರೆ ನಮ್ಮ ತಂದೆ ನಮ್ಮ ಬ್ರದರು. ಅದೇ ವೃತ್ತಿ ನನಗೆ ಐಡಿಯಾ ಇದ್ದರಿಂದ ನಮ್ಮ ಊರಲ್ಲಿ ಒಂದು ಪರಿಸ್ಥಿತಿನೂ ನೋಡಿದೆ. ಒಂದು ನಮ್ಮೂರಲ್ಲಿ ಒಂದು ಫರ್ಟಿಲೈಸರ್ ಶಾಪ್ ಇರಲಿಲ್ಲ. ಜಾ ನಾನು ಯಾರು ಬಂದರೆ ನೋಡ್ತಿದ್ದೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬಸ್ ಹತ್ತಾ ಇದ್ದೆ. ಏನಕ್ಕೂ ಅಂದರೆ 1 ಕೆಜಿ ಯೂರಿಯಾ ತರಬೇಕು ಒಗ್ಗಿಗೆ ಹಾಕಕ್ಕೆ ಅಂತೇಳಿ. ನನಗೆ ಭಾರಿ ಬೇಜಾರಾಗ್ಬಿಡ್ತು, ಜನ ಈ ಪರಿಸ್ಥಿತಿ ಹೆತ್ತೂರಿನಲ್ಲಿದಾರಲ್ಲ, ಇದೊಂದು ನಂದೊಂದು ಹೋಬಳಿ ಹೆಡ್ ಕ್ವಾರ್ಟರ್, 1 ಕೆಜಿ ಯೂರಿಯಾ ತರಕ್ಕೆ 5-10 ಕಿಲೋಮೀಟರ್ ಬಸ್ ಚಾರ್ಜ್ ಹಾಕೊಂಡು ಹೋಗ್ತಿದಾರಲ್ಲ ಅಂತೇಳಿ. ಆಮೇಲೆ ನಾನು ಏನ್ ಮಾಡಿದೆ, ನಾನು BSc BEd ಆಗಿದ್ದರಿಂದ BSc ಒಂದು ಗೊಬ್ಬರದ ಲೈಸೆನ್ಸ್ಗೆ ಅಂತೇಳಿ ಫ್ರೀ ಆಗಿ ಒಂದು ಲೈಸೆನ್ಸ್ ಕೊಡ್ತಾರೆ CBZ ಓದಿದ್ರೆ. ನಾನೇನ್ ಮಾಡಿದೆ, ನಂದು CBZ ಆಗಿತ್ತಲ್ಲ, ಒಂದು ಸರ್ಟಿಫಿಕೇಟ್ ಅಗ್ರಿಕಲ್ಚರ್ ಆಫೀಸರ್ ಕೊಟ್ಟೆ. ವಿತಿನ್ 1 ವೀಕ್ ಅಲ್ಲಿ ನನಗೆ ಲೈಸೆನ್ಸ್ ಬಂತು. ಆ ಲೈಸೆನ್ಸ್ ನ ಮೇಲೆ ನಾನು ನನಗೆ ನೆಟ್ವರ್ಕ್ ಹಳೇದಿತ್ತು, ಗೊಬ್ಬರ ಹೇಗೆ ತರಬೇಕು, ಹೇಗೆ ಮಾರಬೇಕು, ನಮ್ಮ ಕುಟುಂಬದ ಬಿಸ್ನೆಸ್ ಇದು. ಅಲ್ಲಿಂದ ಬಿಸ್ನೆಸ್ ಶುರು ಮಾಡಿದೆ. ಬಿಸ್ನೆಸ್ ಶುರು ಮಾಡಿದ್ದೆ ತಕ್ಷಣ ಕಸ್ಟಮರು ತುಂಬ ಆದರು, ನನ್ನ ಕಂಟ್ರೋಲ್ಗೆ ಸಿಗದೆ ಅಷ್ಟು ವರ್ಷದಲ್ಲಿ ಮೊದಲನೇ ವರ್ಷದಲ್ಲೇ ನಾನು 100 ಲೋಡು ಗೊಬ್ಬರ ಮಾರಿದ್ದೀನಿ. 100 ಲೋಡು ಗೊಬ್ಬರ ಮೊದಲನೇ ವರ್ಷದಲ್ಲೇ. ಜಾಗ ಚಿಕ್ಕದು, ಏನು ಅಕಾಮಡೇಟ್ ಮಾಡ್ಕೊಂಡಿರಲಿಲ್ಲ. ಅಲ್ಲಿಂದ ಮತ್ತೆ 2ನೇ ವರ್ಷಕ್ಕೆ ದೊಡ್ಡದೊಂದು ಗೋಡನ್ ಮಾಡಿಕೊಂಡೆ. ಅದನ್ನು ಎಷ್ಟು 30-50 ಒಂದು ಗೋಡನ್ ಕಟ್ಟಿದೆ, 7 ಲಕ್ಷ ರೂಪಾಯಿ ಖರ್ಚು ಮಾಡಿ. ಅಲ್ಲಿಂದ ಇವತ್ತು 120-130 ಲೋಡು ಲಾಸ್ಟ್ ಇಯರ್ ಗೊಬ್ಬರ ಮಾರಿದ್ದೀನಿ. 3 ವರ್ಷದಿಂದ ಇಲ್ಲಿಗೆ ಹತ್ತತ್ರ ನಂದು 1 ಇಯರ್ಗೆ 5 ಕೋಟಿ ಟರ್ನ್ ಓವರ್ ಇದೆ. ಈ ಕಡೆ ಕಾಫಿ ತೋಟ ಇದೆ, ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ಮಕ್ಕಳು ನಾವು ಹೊರಗಡೆ ಕಳಿಸ್ತಾ ಇದ್ದೀನಿ. ನನ್ನ ಮಗಳು SLC ಇಲ್ಲೇ ಕಂಪ್ಲೀಟ್ ಆಯಿತು. SLC ಆದಮೇಲೆ ಅವಳನ್ನ ಚಿಕ್ಕಮಗಳೂರು ಸೆಂಟ್ ಮೇರಿಸಲ್ಲಿ ಅವಳು ಓದ್ತಿದ್ದಾಳೆ ಇವಾಗ. ಮಗ ನವೋದಯ ಸೆಲೆಕ್ಟ್ ಆಯ್ದ, ಅವನು ಹೊಳೆನಶಿಪುರ ನವೋದಯದಲ್ಲಿ ಓದ್ತಿದ್ದಾನೆ. ಈಗ ನಾನು ನನ್ನ ಹೆಂಡತಿ ಇಬ್ಬರೇ ಮನೇಲಿರೋದು, ತುಂಬ ಚೆನ್ನಾಗಿದ್ದೀವಿ. ಯಾಕೆಂದರೆ ಒಳ್ಳೆ ಕಾಫಿ ರೇಟು ಇಂಪ್ರೂವ್ ಆಯಿತು, ಅಲ್ಲಿಂದ ನನ್ನ ಬಿಸ್ನೆಸ್ಸು ಇಂಪ್ರೂವ್ ಆಯಿತು. ಕಂಪೇರ್ ಮಾಡಿದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ ಎಂಪ್ಲಾಯಿ ಇರುವಾಗ ನನ್ನ ಪರಿಸ್ಥಿತಿ ಯಾವ ಮಟ್ಟಕ್ಕಿತ್ತು ಅಂದರೆ, ನನಗೆ ಬರ್ತಿತ್ತು 40-45 ಸಾವಿರ ರೂಪಾಯಿ ಸಂಬಳ ಬರ್ತಿತ್ತು. ಡೈಲಿ ಬೆಳಗ್ಗೆ ಎದ್ದರೆ ಹೂವಿಗೆ 10 ರೂಪಾಯಿ ಕೊಟ್ಟು ಹೂ ತರಬೇಕಾಗಿತ್ತು, ಅಲ್ಲಿಂದ ಪಾಲಿಶ್ ಮಾಡಿಸ್ಬೇಕಾಗಿತ್ತು ಶೂನ, ಅಲ್ಲಿಂದ ಬಟ್ಟೆ ಐರನ್ ಮಾಡಿ ನಾನು ಹೊರಟ್ರೆ ಪೆಟ್ರೋಲ್ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಡೈಲಿ ಆಫೀಸ್ಗೆ ಹೋಗಬೇಕು ಅಂದರೆ ಮಿನಿಮಮ್ ನನಗೆ 500 ರೂಪಾಯಿ ಖರ್ಚಿರ್ತಿತ್ತು. ಪ್ಲಸ್ ಮನೆ ಬಾಡಿಗೆ ಕೊಡಬೇಕು, ಹಾಲು ತೊಗೋಬೇಕು, ಪ್ರತಿಯೊಂದು ಬಗ್ಗಿದ್ರೆ ದುಡ್ಡು ಎದ್ರೆ ದುಡ್ಡು. ನನಗೆ ಉಳಿತಿದ್ದು 40,000 ಖರ್ಚಾಗಿ 5,000 ಉಳಿತಿತ್ತು. ಅದೇ 5,000 ನಾನೇನೋ ಒಂದು ಚೀಟಿ ಏನೋ ಕಟ್ಕೊಂಡು ಇರಲಿ ಅಂತ ಇಟ್ಕೊಂಡಿದ್ರೆ, ಅದಕ್ಕೆ ನನ್ನ ಮಗನಿಗೋ ನನ್ನ ಮಗಳಿಗೋ ಹುಷಾರಿಲ್ಲ ಅಂತ ಬಂದರೆ ಆ ಚೀಟಿ ಕೂಗ್ಕೊಂಡು, ಇಲ್ಲ ಆ ಚೀಟಿ ಕೂಗ್ದಾನು ಯಾವನೋ ಚೀಟಿನೇ ತಗೊಂಡೋದೆ, ಇಲ್ಲ ಚೀಟಿ ಕಟ್ತವನೆ ಮುಚ್ಕೊಂಡು ಹೋಗಿರೋ ಕಾಲ ನನಗೆ ಸುಮಾರು ಒಂದು 2-3 ಎಕ್ಸ್ಪೀರಿಯೆನ್ಸ್ ಆಯಿತು. ಟೌನಿನ ಜೀವನ ಯಾವ ಪರಿಸ್ಥಿತಿ ನನಗೆ ಮಾಡ್ತು ಅಂದರೆ, ಅದಕ್ಕೆ ನಾನು ಜೀವ ಕುಯ್ದರೂ ನಾನು ಟೌನಲ್ಲಿ ಇರಲ್ಲ, ನನಗಾಗಲ್ಲ ಜೀವನ ಮಾಡೋಕ್ಕೆ ಅಂತೇಳಿ ನಾನು ಹಳ್ಳಿಗೆ ಬಂದು ಇವತ್ತು ಸಮೃದ್ಧಿ ಜೀವನ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ತುಂಬ ಚೆನ್ನಾಗಿ ವ್ಯವಹಾರ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು, ಬಿಸ್ನೆಸ್ ಅಂತೂ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಅಷ್ಟು ಆಯಿತು. ಕೊನೆಗೆ ಲಾಸ್ಟ್ ಇಯರ್ ನಾನು ಏನು ಮಾಡಿದೆ, ನನಗೆ ತೋಟ ಇತ್ತು, ನನ್ನ ತೋಟದಲ್ಲಿ ಪೆಪ್ಪರ್ ಇತ್ತು. ಆ ಪೆಪ್ಪರ್ ಬೇಸ್ ಮೇಲೆ ಕಾರ್ಡಮಮ್ ಬೋರ್ಡ್ಗೆ ಒಂದು ಅಪ್ಲಿಕೇಶನ್ ಹಾಕ್ತೆ, ಪೆಪ್ಪರ್ನ ಬಿಡಿಸೋ ಮಿಷಿನ್ ಕೊಡ್ತಾರೆ ಅಂದರು. ಅದು ಬಿಡಿಸೋ ಮಿಷಿನ್ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಒಂದು ಅಪ್ಲಿಕೇಶನ್ ಹಾಕ್ತೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರೆ, 60,000 ರೂಪಾಯಿಗೆ ಬರುತ್ತೆ, ಅದನ್ನ 20,000 ರೂಪಾಯಿ ದುಡ್ಡು ಸಬ್ಸಿಡಿ ಬರುತ್ತೆ, 40,000 ರೂಪಾಯಿ ನಿಮಗೆ ಸಿಗುತ್ತೆ ಅಂದರು. ಆ ಮಿಷಿನ ತೊಗೊಬಂದೆ, ಆ ಮಿಷಿನ್ನ ನಾನು ಮನೆ ಹತ್ರ ತೊಗೊಂಡೆ. ಲಾಸ್ಟ್ ಇಯರ್ ನಮ್ಮ ಏರಿಯಾದಲ್ಲಿ ತುಂಬ ಬಂಪರ್ ಪೆಪ್ಪರ್ ಕ್ರಾಪ್ ಇತ್ತು, ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಆ ಪೆಪ್ಪರ್ ಮಿಷಿನ್ನ ನಾನು ಗೊಬ್ಬರದ ಅಂಗಡಿ ಮುಂದುಗಡೆ ಇಟ್ಕೊಂಡೆ. ನನಗೆ ಗೊಬ್ಬರದ ಅಂಗಡಿ ಬರೋ ಕಸ್ಟಮರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ, ನೋಡಿ ನಾನು ಪೆಪ್ಪರ್ ಬಿಡೋ ಮಿಷಿನ್ ಇದೆ ಅಂತೇಳಿ. 1 ಕೆಜಿಗೆ 2 ರೂಪಾಯಿ ಡೈಲಿ ನಾನು ಹೊಡಿತಾ ಇದ್ದಿದ್ದು, ಮಿನಿಮಮ್ 5-7 ಟನ್ ಪೆಪ್ಪರ್ನ ಬಿಡಿಸ್ಕೊಡ್ತಾ ಇದ್ದೆ. ನನಗೆ 10-12 ಸಾವಿರ ರೂಪಾಯಿ ಬರ್ತಾ ಇತ್ತು ಸರ್ ಅವತ್ತು ಪ್ರತಿ ಡೇ. ಅದನ್ನ 15 ದಿವಸ ಕಂಟಿನ್ಯೂಸ್ ಆಗಿ ಹೊಡೆದಿದ್ದೀನಿ. ಹತ್ತತ್ರ ನಾನು ಒಂದು ನಾನು ನನ್ನ ಹೆಂಡತಿ ಇಬ್ಬರು ಸೇರಿ 1 ತಿಂಗಳು ಹೊಡೆದಿದ್ದೀವಿ ಸರ್. ನನಗೆ 1-1.5 ಲಕ್ಷ ಅದ್ರಲ್ಲಿ ಆದಾಯ ಬಂದಿದೆ. ಮಿಷಿನ್ ನನಗೆ ಬಂದಿದ್ದು 60,000ಕ್ಕೆ, 1.5 ಲಕ್ಷದಿಂದ 1.5 ಲಕ್ಷ ನಿಯರ್ ನಾನು ದುಡಿದಿದ್ದೀನಿ. ಅದಕ್ಕೆ ಅಕೌಂಟೆಬಿಲಿಟಿ ಇಲ್ಲ, ಆದ್ರೆ ಅಷ್ಟು ದುಡ್ಡು ಬಂತು ಸರ್ ನನಗೆ. ಆ ಮಿಷಿನ್ ಮತ್ತೆ ಇವಾಗ ಶುರು ಮಾಡಿದೀನಿ, ಈಗಲೂ ಡೈಲಿ ಅದರಲ್ಲಿ ಆಗ್ತಾ ಇದೆ, ಡೈಲಿ 1,000, 2,000, 3,000 ದುಡ್ಡು ಆಗ್ತಾ ಇದೆ. ಹಾಗಾಗಿ ನನಗೆ ಈ ಆದಾಯಕ್ಕೆ ಈಗ ಕೊರತೆನೇ ಇಲ್ಲ. ಹೇಳಬೇಕು ಅಂದ್ರೆ ಬದುಕೋನ್ಗೆ ಎಲ್ಲರೂ ಯಾವ್ದಾದ್ರು ದಾರಿ ಅನ್ನೋದಕ್ಕೆ ನೋಡಿ, ಪೇಪರ್ ನನಗೆ ವರ್ಷಕ್ಕೊಂದು 1.5 ಲಕ್ಷ ಆದಾಯ ತಂದುಕೊಡ್ತು. ಇನ್ನೊಂದು ಫರ್ಟಿಲೈಸರ್ ಬಿಸ್ನೆಸ್ ಇದೆ, ಫರ್ಟಿಲೈಸರ್ ಬಿಸ್ನೆಸ್ ಅಲ್ಲಿ ನಾನು 10-15 ಲಕ್ಷ ದುಡಿತೀನಿ. ಪೆಸ್ಟಿಸೈಡ್ ಬಿಸ್ನೆಸ್ ಇದೆ, ಪ್ಲಸ್ ನನಗೆ ಕಾಫಿ ಪ್ಲಾಂಟೇಶನ್ ಇದೆ, ನಂದು ಪ್ಲಾಂಟೇಷನ್ ಅಲ್ಲೂ ನನಗೆ ದುಡ್ಡು ಬರುತ್ತೆ. ಪ್ಲಸ್ ಸಣ್ಣ ಪುಟ್ಟದ ಕಾಫಿ, ಯಾಕೆಂದ್ರೆ ಕಾಂಟ್ಯಾಕ್ಟ್ ಇರೋದ್ರಿಂದ ಪಬ್ಲಿಕ್ಸ್, 1-10 ಚೀಲ 5 ಚೀಲ ಕಾಫಿ ಇದ್ರೆ ಕ್ಯಾಶ್ ಬ್ಯಾಕು ಅಂದ್ರೆ ಮಾತ್ರ ಇಮಿಡಿಯೇಟ್ ಬರ್ತಾರೆ, 100 ರೂಪಾಯಿ 200 ರೂಪಾಯಿ ಕಡಿಮೆ ತಗೋತೀವಿ. ಅದು ಚೆನ್ನಾಗಿದೆ ಬಿಸ್ನೆಸ್. ಅಗ್ರಿಕಲ್ಚರ್ ಹೋರಾಟ ಮಾಡೋರ್ಗೆ ಕಾಲ ಇದೆ ಸರ್ ಅಷ್ಟೇ. ನೀವು ಎಲ್ಲಿ ಅದೇ ನೀವು ಎಂಪ್ಲಾಯ್ ಆಗಿದ್ರೆ ಸರ್, ಬೆಳಗ್ಗೆ 7 ಗಂಟೆಗೆ ಹೋಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡಿ, ರಾತ್ರಿ 7 ಗಂಟೆವರೆಗೆ ಕೆಲಸ ಮಾಡಿದ್ರು, ನಿಮ್ಗೆ ಅವನು ಕೊಡೋದು ಏನು, ನನಗೆ 40,000 ಕೊಡ್ತಿದ್ದ ಅದೇನು 40,000 ಕೊಡ್ತಾನೆ. ಅದೇ ನೀವು ಹೊರಗಡೆ ಬಂದು ನಿಮ್ದೇ ಬಿಸ್ನೆಸ್ಸು, ನಿಮ್ದೇ ಅಗ್ರಿಕಲ್ಚರು, ನೀವೇ ಏನು ಕೂಲಿನೋ ಏನಾದರೂ ಮಾಡಿ, ಕೂಲಿ ಮಾಡಿ, ಕೂಲಿ ಮಾಡಿದ್ರು ನಿಮ್ಗೆ ಎಫರ್ಟಿಗೆ ತಕ್ಕನೆ ಆದಾಯ ಸಿಗುತ್ತೆ. ಈಗ ನಂದು ಹಾಗೇನೆ, ನಾನು ಬೆಳಗ್ಗೆ 6 ಗಂಟೆಯಿಂದ ನಾನು 6 ಗಂಟೆಗೆ ಬರ್ತಾರೆ ಗೊಬ್ಬರ ನನಗೆ ಲೋಡ್ ಮಾಡಿಸ್ಕೊಡು ಅಂತ, ರಾತ್ರಿ 12 ಗಂಟೆಗೂ ಬರ್ತಾರೆ ನಮಗೆ ಗೊಬ್ಬರ ಬೇಕು ಅಂತೇಳಿ. ನಾವೆಲ್ಲರಿಗೂ ಗೊಬ್ಬರ ಕೊಡ್ತೀವಿ. ಈಗ ಹೇಗಾಗಿದೆ ಅಂದ್ರೆ 6 ಗಂಟೆಯಿಂದ 12 ಗಂಟೆಗೂ ನಾವು ಕೆಲಸ ಮಾಡೋದ್ರಿಂದ ಕೆಪಾಸಿಟಿ, ನೀನು ದುಡಿಯೋ ಕೆಪಾಸಿಟಿ ನನಗೆ, ನೀವು ಎಷ್ಟು ದುಡಿತೀರಿ ಅಷ್ಟು ಆದಾಯ. ಅದೇ ಎಂಪ್ಲಾಯ್ ಆಗಿದ್ರೆ ಸರ್ ನೀವು ಎಷ್ಟೇ ದುಡೀರಿ, ಅವನ ಮನೆ ಎಷ್ಟೇ ಕೂಲಿ ಮಾಡಿ, ನೀವು ಬೆಳಗಿನ ಸಂಜೆಗೆ ಒಂದು ಮತ್ತೆ ಅವನ ಹತ್ರ ಬೈಸ್ಕೊಳ್ಳೋದೆ ಇನ್ಕಂಪ್ಲೀಟೆ, ಅವನಿಗೆ ತೃಪ್ತಿ ಆಗಲ್ಲ, ಯಾಕ್ರಿ ಅದೊಂದು ಮಾಡಿಲ್ಲ ಅಂತ ಮತ್ತೆ ಕೇಳ್ತಾನೆ. ಆದ್ರೆ ಇಲ್ಲಿ ನನಗೆ ಯಾರು ಕೇಳೋರಿಲ್ಲ, ನಾನೇ ಬಾಸು, ನಾನೇ ಸಾವುಕಾರ, ನಾನೇ 4 ಜನಗೆ ಊಟ ಹಾಕ್ತೀನಿ, 4 ಜನಗೆ ಸಂಬಳ ಕೊಡ್ತೀನಿ. ಆದ್ರೆ ಅಲ್ಲ ಆಗಲ್ಲಲ್ಲ ಸರ್, ಅವನು ಹೇಳಿದ್ ಕೇಳ್ಬೇಕು. ಆದ್ರೆ ಏನ್ ಮಾಡ್ತೀರಿ ಇವತ್ತು ನೋಡಿ, ನಾನು ಯಾವ ತರ ಇದೀವಿ ಅಂದ್ರೆ ನಾವೇ 4 ಜನಕ್ಕೆ ಕೆಲಸ ಕೊಟ್ಟು ಅವ್ರ ಕೆಲಸ ತೃಪ್ತಿ ಇದ್ರೆ ನನಗೆ ಅನುಭವ ಇದೆ, ಯಾಕೆ ಗೊತ್ತಾ ಕೂಲಿ ಮಾಡೋರ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಅದಕ್ಕೆ ನಾನು ಹೇಳೋದು, ನೀವು ಕೂಲಿ ಮಾಡೋದಕ್ಕಿಂತ ನೀವು ಸ್ವಂತ ಉದ್ಯೋಗ ಮಾಡಿ, ನಿಮಗೆ ಕೆಪಾಸಿಟಿ, ನಿಮ್ ಕೆಪಾಸಿಟಿ ಎಷ್ಟು ಮೂಟೆ ಹೊರ್ತಿರೋ ಅಷ್ಟು ದುಡ್ಡು ಸಿಗುತ್ತೆ. ನೀವು ಒಂದು ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡು ಎಷ್ಟು ಮೂಟೆ ಹೊತ್ತರೋ ಅಷ್ಟೇ ದುಡ್ಡು ನಿಮಗೆ, ಬೆಳಗಿಂದ ಸಂಜೆ ಹೊತ್ತರ 1,000 ಕೊಡೋದು, ಇಲ್ಲಿ 1,200 ಬೇಕಾದ್ರೂ ದುಡಿಬೋದು, 2,000 ಬೇಕಾದ್ರೂ ದುಡಿಬೋದು, 300 ಇರಿದೆ ಒಂದ್ ದಿವಸ. ಅದಕ್ಕೇನೆ ನನ್ನ ಇದು ಇಷ್ಟೇ, ನಾನು ಇವತ್ತು ಸರ್ವೈವ್ ಆಗಿ ಅದ್ರಲ್ಲಿ ಗೆದ್ದಿದ್ದೀನಿ, ತುಂಬಾ ಸಮೃದ್ಧಿಯಾಗಿದ್ದೀನಿ. ನಾನು ಎಲ್ಲರಿಗೂ ಇದನ್ನೇ ಹೇಳೋದು, ಸ್ವಂತ ಮಾಡಿ, ಏನೇ ಮಾಡಿದ್ರು ನೀವು ಎಫರ್ಟ್ ಆಗಿ ನೋಡಿ, ಆಮೇಲೆ ನೀವು ಕೆಲಸಕ್ಕೆ ಸೇರ್ಕೊಂಡೆ ಅಂತ ಇಟ್ಕೊಳ್ಳಿ, ನಿಮಗೆ ಕೆಲಸಕ್ಕೆ ಸೇರಿದ್ರೆ ನಿಮಗೆ ಲೈಫಿಗೆ ಪ್ರೈವೇಟ್ ಲೈಫ್ ಇಲ್ಲ, ನಿಮಗೆ ನಿಮ್ಮ ತಂದೆ ಹುಷಾರಿಲ್ಲ ಅಂದ್ರೂ ನಿಮ್ಮನ್ನು ಯಾರೂ ಕಳಿಸಲ್ಲ. ಇವತ್ತಿಲ್ಲ ಸರ್ ಹೋಗೋಕ್ಕಾಗಲ್ಲ ನೀವು ಈ ಕೆಲಸ ಇದೆ ಅಂತ ನಿಮಗೆ ಹೇಳ್ತಾನೆ. ಅದೇ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೂ ನಿಮಗೆ ಕೇಳಲ್ಲ, 1 ಗಂಟೆ ಬೇಗ ಹೋಗ್ತೀನಿ ಅಂದರೆ ಇಲ್ಲ ಆಗಲ್ಲ ಅಂತ ಹೇಳ್ತಾನೆ. ಅದೇ ನಿಮ್ಮ ಓನ್ ಆದರೆ ನೀವು ಏನು ಬೇಕಾದ್ರೂ ಮಾಡಿ, ಯಾರನ್ನೋ ಬೇರೆ ಡೆಪ್ಟೇಟ್ ಮಾಡ್ಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡ್ಕೋಬೋದು, ಇಲ್ಲ ಹೆಂಡತಿ ನೋಡ್ಕೋತಾರೆ, ಇಲ್ಲ ಮಕ್ಕಳು ನೋಡ್ಕೋತಾರೆ, ನಿಮ್ಮ ತಂದೆ ನೋಡ್ಕೋತಾರೆ ನಿಮ್ದು ವ್ಯವಹಾರನ. ಅಲ್ಲಿ ಆಗಲ್ಲ ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡು, ಅದರಲ್ಲೇ ಎಸ್ಪೆಷಲಿ ಇನ್ ಪ್ರೈವೇಟ್ ಕಂಪ್ನಿ, ನೀವು ಗೌರ್ಮೆಂಟ್ ಜಾಬ್ ಆದರೆ ಓಕೆ ಬಿಡಿ, ಏನೋ ನಡೆಯುತ್ತೆ. ಆದರೆ ಆ ಥರ ಆಗಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ. ಅದು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೆ. ನಿಮಗೆ ದುಡ್ದಷ್ಟು ಆದಾಯ ಇದೆ, ನೀವು ಎಷ್ಟು ತಾಕತ್ತಿದೆಯೋ ಅಷ್ಟು ದುಡೀರಿ. ಹಾಗೆ ನಾನು ಇವತ್ತು ಸರ್ವೈವ್ ಆಗಿದ್ದೀನಿ ದುಡ್ದು. ಈಗ ಪ್ರಾರಂಭದಲ್ಲಿ ಕಾಫಿ ಉದ್ಯಮದಲ್ಲೇ ನೀವು ಕೆಲಸವನ್ನ ಅರಸ್ಕೊಂಡು ಹೋದ್ರಿ, ಯಾಕೆ ಅಲ್ಲಿಗೆ ಹೋದ್ರಿ? ಕಾಫಿ ಉದ್ಯಮ ಅಂತಲ್ಲ ಸರ್, ನಾನು BEd ಮುಗೀತು. BEd ಮುಗಿದ ತಕ್ಷಣ ನನಗೆ ಮನೆಗೆ ಬಂದೆ. ಮನೆಯಲ್ಲಿ ನಮ್ಮ ಏನಾಯ್ತು, ನಮ್ಮ ಅಣ್ಣ ಇದ್ರು, ನಮ್ಮ ಅಪ್ಪ ಇದ್ರು, ಸಾಕು ಇನ್ನು ಒಬ್ರು ಪೇಟೆಗೆ ಹೋಗಿ ಅಂತ ನಮ್ಮ ಅಪ್ಪ ಅಂದ್ರು. ಪೇಟೆಗೆ ಹೋಗಿ ಎಲ್ಲರೂ ನಿನ್ನ ಕೆಲಸಕ್ಕೆ ಸೇರ್ಕೋ, ಸಾಕು ಇಲ್ಲಿ ಒಬ್ಬರಿಗೆ ನಮ್ಮ ಜಮೀನು ಇರೋ ಸಾಕು, ಮೇಂಟೈನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾಕೆ ಅಂತೇಳಿ. ಆಮೇಲೆ ಇಲ್ಲ ನಮ್ಮ ಚಿಕ್ಕಪ್ಪ ಇನ್ನು ಯಾರೋ ಸೇರ್ಕೊಂಡು ನನಗೊಂದು ಕೆಲಸ ಅಂತ ಕೊಡಿಸೋರು, ಡೈಲಿ ವೇಜಸ್ಸಲ್ಲಿ ಮಾಡಿದೆ. ಅದನ್ನು ನನಗೆ ತೃಪ್ತಿ ಇರಲಿಲ್ಲ, ಯಾಕೆಂದ್ರೆ ನನ್ನ ತಂದೆ ಜೊತೆ ನಾನು ಬೆಳೆದಿದ್ದು ಅಂದರೆ ಬಿಸ್ನೆಸ್ ಅಲ್ಲೇ ಬೆಳೆದವರು, ತೋಟ ಗದ್ದೆ ನೋಡಿಕೊಂಡು ಪ್ಲಸ್ ನಮ್ಮ ಅಪ್ಪನ ಬಿಸ್ನೆಸ್ಸು ನೋಡ್ಕೊಂಡು ನಾವು ಇದ್ದವರೇ. ಆದ್ರೆ ಏನ್ ಮಾಡ್ತೀರಾ, ಏನೋ ಮನೆ ಕಮಿಟ್ಮೆಂಟ್ ಅಂತೇಳಿ ಹೊರಗಡೆ ಕಳ್ಸಿದ್ರು, ನಾನು ಹೋಗ್ಬಿಟ್ಟೆ. ಮತ್ತೆ ವಾಪಸ್ ಬಂದೆ ಸರ್ 98 ಅಲ್ಲಿ. 98 ಅಲ್ಲಿ ಬಂದು 2001 ಮತ್ತೆ ತೋಟದಲ್ಲೇ ದುಡಿಮೆ ಮಾಡಿದೆ, ತೋಟ ಬಿಸ್ನೆಸ್ ಅಲ್ಲೇ ಇದ್ದೆ. ಅದೇನಾಯ್ತು, ಏನೋ ಅಚಾನಕ್ ನಮ್ಮ ಬ್ರದರ್ ಪ್ಲಾನು, ನನ್ನ ಪ್ಲಾನು ಏನೋ ನಂಗೂ ಅರ್ಥ ಆಗ್ಲಿಲ್ಲ. ಮತ್ತೆ 2001 ಅಲ್ಲಿ ನನ್ನನ್ನು ಹೊರಗಡೆ ಕೆಲಸ ಕಳ್ಸಿದ್ರು, ಮತ್ತೆ ಕೆಲ್ಸಕ್ಕೆ ಹೋದೆ. ಅದು ನನ್ನ ತಪ್ಪು, ಅವ್ರ ತಪ್ಪು, ಇವತ್ತು ಅರ್ಥ ಆಗಿಲ್ಲ. ಮತ್ತೆನೂ ನನ್ನ ಬಿಡ್ಲಿಲ್ಲ, ನನ್ನ ಕೈ ಹಿಡಿದು ದೇವರು ಮತ್ತೆ ವಾಪಸ್ 2019 ವಾಪಸ್ ಕರ್ಕೊಂಡ್ಬಂದ. BEd ಮಾಡಿದ್ರಿ, ಎಲ್ಲಾದ್ರೂ ಶಿಕ್ಷಕರಾಗ್ಬೋದಿತ್ತಲ್ವಾ? BEd ಮಾಡಿ ಶಿಕ್ಷಕನಿಗೆ ಸರ್ ಅಪ್ಲಿಕೇಶನ್ ಹಾಕಿದ್ದೆ, ಒಂದೆರಡು ಸರಿ ನಾನು ಎಂಟ್ರೆನ್ಸ್ ಬರೆದೆ, ಸೆಲೆಕ್ಟ್ ಆಗ್ಲಿಲ್ಲ. ಇನ್ನು ಶಿಕ್ಷಕ ಆಗ್ಬೇಕು ಅಂತ ಸರ್ ಎಲ್ಲಿ ಪ್ರೈವೇಟ್ ಕಾನ್ವೆಂಟ್ಗೆ ಹೋದ್ರು ನಿಮಗೆ ಕೊಡ್ತಿದ್ದು 500 ರೂಪಾಯಿ ಸಹಾಯಧನ ಅಂತ ಕೊಡ್ತಿದ್ರು, ಬಿಟ್ಟರೆ ಸಂಬಳ ಅಂತ ಕೊಡ್ತಿರ್ಲಿಲ್ಲ ಸರ್. 95 ನಂದು ಕಂಪ್ಲೀಟ್ BEd. 95 ಕಂಪ್ಲೀಟ್ ಆದಾಗ ಪ್ರೈವೇಟ್ ಕಾನ್ವೆಂಟ್ಗಳು ಸ್ವಲ್ಪನೇ ಇತ್ತು, ಇಷ್ಟೊಂದು ಇರಲಿಲ್ಲ, ಇಷ್ಟೊಂದು ದೊಡ್ಡ ಅಗಾಧವಾಗಿ ಕಾನ್ವೆಂಟ್ಗಳು ಬೆಳೆದಿರಲಿಲ್ಲ. ಅವಾಗ ಏನಾಯ್ತು, ನೀವು ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋದ್ರೆ 800 ರೂಪಾಯಿ 1,000 ರೂಪಾಯಿ ಸಹಾಯಧನ, ನಿಮಗೆ ಪರ್ಮನೆಂಟ್ ಆಗುತ್ತೆ ಕೆಲಸ ಮಾಡಿ ಅನ್ನೋರು. ನನಗೆ ಆ 1,500 ರೂಪಾಯಿ 1,000 ರೂಪಾಯಿ ನಾನು ಮನೇಲಿ ಸಮೃದ್ಧಿ ಆಗಿದ್ದವನು, ನನ್ನ ಮನೇಲಿ ನಮ್ಮ ಮನೇಲಿ ಕುಟುಂಬದಲ್ಲಿ ನಾವು ಚೆನ್ನಾಗಿದ್ದವ್ರು, ಫ್ಯಾಮಿಲಿನೇ. ಹಾಗಾಗಿ ನಾನು ಆ ವೃತ್ತಿಗೆ ಹೋಗ್ಲಿಲ್ಲ. ಆಮೇಲೆ ಯಾವುದೋ ಕಾಫಿ ಕಂಪ್ನಿಗೆ ಹೋಗಿ ಸೇರ್ಕೊಂಡೆ, ಕಾಫಿ ಕಂಪ್ನಿಲಿ 1-2 ವರ್ಷ ಅದು ಸರ್ವೈವ್ ಆಗಲಿಲ್ಲ. ವಾಪಸ್ ಬಂದಿದ್ದೆ 98 ಅಲ್ಲಿ ವಾಪಸ್ ಬಂದೆ 98 ಅಲ್ಲಿ ವಾಪಸ್ ಬಂದು ಮತ್ತೆ 2001 ಅಲ್ಲಿ ಸೇರ್ಕೊಂಡೆ. ಮತ್ತೆ ಮತ್ತೊಂದು 2019 ಅಲ್ಲಿ ನಾನು ರಿಟರ್ನ್ ಆಗಿ ಮನೆಗೆ ಬಂದಿದ್ದೀನಿ ಸರ್. ಈಗ ಮನೇಲಿ ಇದ್ದೀನಿ. ಈಗ ಕಾಫಿ ಕ್ಯೂರಿಂಗ್ ಅಲ್ಲಿ ಅನೇಕ ವರ್ಷಗಳ ಕಾಲ ನೀವು ಕೆಲಸವನ್ನ ಮಾಡಿದ್ರಲ್ಲ, ಅಲ್ಲಿ ಅನುಭವಗಳನ್ನ ಹೇಳಿದ್ರಿ ತಾವು, ಆದ್ರೂ ಕೂಡ ವ್ಯಾವಹಾರಿಕವಾಗಿ ಏನ್ ಕಲೀಲಿಕ್ಕೆ ಸಾಧ್ಯ ಆಯ್ತಲ್ಲಿ? ವ್ಯಾವಹಾರಿಕವಂದ್ರೆ ಸರ್, ನೀವು ಒಂದು ಬ್ಯಾಂಕ್ ವ್ಯವಹಾರ, ಜನಗಳ ಜೊತೆ ಯಾವ ತರ ವ್ಯವಹಾರ ಮಾಡಬೇಕು, ಜನ ಹೇಗ್ ಮೋಸ ಮಾಡ್ತಾರೆ, ಇಲ್ಲ ಪ್ರಾಫಿಟ್ ಹೇಗ್ ಮಾಡ್ಬೇಕು, ಆಮೇಲೆ ಆಫೀಸ್ ನೇಚರ್, ಆಫೀಸ್ ನ ಯಾವ ತರ ನಡೆಸಬೇಕು, ಕೊಟ್ಟು ತಗೊಂಡು ಹೇಗ್ ಮಾಡ್ಬೇಕು ಅಂತದೆಲ್ಲ ನನ್ಗೊಂದು ನಾಲೆಡ್ಜ್ ಬಂತು ಸರ್ ಅಲ್ಲಿ ತುಂಬಾ ಚೆನ್ನಾಗಿ. ಅದೊಂದು ಹೇಳ್ಬೋದು ಸರ್, ವ್ಯವಹಾರಿಕ ನಾಲೆಡ್ಜ್ ಬರುತ್ತೆ. ಬ್ಯಾಂಕ್ ವ್ಯವಹಾರ ಹಿಡಿದು ಜನಗಳ ಹತ್ರ ಯಾವ ತರ ಟ್ರೀಟ್ ಮಾಡ್ಬೇಕು, ಯಾವ ತರ ಮಾತಾಡಿಸ್ಬೇಕು ಅದು ಬರುತ್ತೆ. ನಾವಿಲ್ಲ ಅಂದ್ರೆ ಹಳ್ಳಿಲೇ ಇದ್ಕೊಂಡ್ರೆ ಹೋಗಲೋ ಬರಲೋ ಇಂತನ ತನ ಒಂದ್ ಜೊತೆ ಮಾತಾಡ್ಕೊಂಡಿರ್ತೀವಿ. ಅದೇ ನೀವು ಆ ಕಂಪನಿಯಿಂದ ಹೋದ್ರೆ ಆಗಲ್ಲ. ಕಂಪನಿಯಿಂದ ಹೋದ್ರೆ ನಿಮ್ಗೆ ಅಲ್ಲಿದೆ ಒಂದು ಸಿಸ್ಟಮ್ ಅಂತ ಇರುತ್ತೆ, ಆ ಸಿಸ್ಟಮ್ ಒಳಗಡೆ ನಾವಿದ್ದು ಈಗ ಒಂದು ಸಿಸ್ಟಮ್ ಅಂತ ಕಲ್ತ್ಕೊಂಡಿದೀವಿ. ಅದೆಲ್ಲವೂ ಹೆಲ್ಪ್ ಆಗಿರೋದ್ರಿಂದ ಇವತ್ತು ನನ್ನ ಬಿಸ್ನೆಸ್ ಸಕ್ಸಸ್ ಆಗಿ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಸಮೃದ್ಧಿ ಆಗಿದ್ದೀನಿ ಸರ್. ಪೇಟೆಗಳಿಗೆ ಹೋಗುವಂತದ್ದು ಸುಲಭ, ಬಿಟ್ಟು ಬರೋದು ಭಾರಿ ಕಷ್ಟ. ಯಾಕೆ ಅಂತ ಅಂತಂದ್ರೆ ಸಾಕಷ್ಟು ಸೌಕರ್ಯ ಇರುತ್ತೆ, ಮತ್ತೆ ಪೇಟೆಗೆ ಹೊಂದ್ಕೊಬಿಟ್ಟಿರ್ತೀವಿ, ಒಂದಷ್ಟು ಬೇರೆ ಬೇರೆ ತರದ್ದು ಕೂಡ ಕಲ್ತ್ಕೊಂಡಿರ್ತೀವಿ. ಹಂಗಾಗಿ ಬಿಟ್ಟು ಬರಕ್ಕೆ ಅಷ್ಟು ಮನಸ್ಸು ಒಗ್ಗೋದಿಲ್ಲ, ಒಂದ್ ಸ್ವಲ್ಪ ದೊಡ್ಡ ಮನಸ್ಸೇ ಮಾಡಬೇಕಾಗುತ್ತೆ. ಹೆಂಗ್ ಮಾಡಿದ್ರಿ ಅದನ್ನ? ಇಲ್ಲ ಸರ್, ನಾನು ಫಸ್ಟ್ ಆಫ್ ಆಲ್ ಕಂಪನಿಯಲ್ಲಿ ಇರುವಾಗನೆ ನನ್ನ ಒಂದು ಕಾಲು ಹೊರಗಡೆ ಇಟ್ಟಿದ್ದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಪತ್ನಿ ಒಪ್ತಿರ್ಲಿಲ್ಲ. ಪಾಕೆಟ್ ಮನಿ 50,000 ದುಡ್ಡು ಬರ್ತಿದೆ, ಕೆಲಸ ಬಿಡಕ್ ಒಪ್ಪಲ್ಲ. ನನ್ನ ಕೊಲೀಗ್ಸ್, ಯಾರೀ ಕೊಡ್ತಾರೆ ನಿಮ್ಗೆ 50,000 ದುಡ್ಡು, ಬಿಟ್ಟು ಹೋಗ್ತೀನಿ ಅಂತೀರಾ? ನಮ್ಮ ಅಪ್ಪ ಅಮ್ಮ ಮನೆಗೆ ಸೇರ್ಸಲ್ಲ, ಏನ್ ಮಾಡ್ಬೇಕು ಪರಿಸ್ಥಿತಿ? ಬರಕ್ ಆಗಿರ್ಲಿಲ್ಲ. ಏನೋ ಹೇಳದಲ್ಲ ಸರ್, ನಾನು ಬರಲೇಬೇಕಿತ್ತು ಬರಕ್ಕೆ. ಈ ತರ ನನ್ನ ವೈಫು, ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿರ್ಲಿಲ್ಲ. ಅದರಲ್ಲಿ ಏನಾಯ್ತು, ಅಚಾನಕ್ ಆಗಿ ನಾನು ನನ್ನ ಟರ್ಮಿನೇಟ್ ಮಾಡಿದ್ರಿಂದ ವಿಧಿ ಇಲ್ಲ, ನಾನು ನೀರು ಬಿಟ್ಟು ಭೂಮಿಲಿ ಬದುಕಲೇಬೇಕು. ಬರಡು ಭೂಮಿಲಿ ಬದುಕಿ ಇವತ್ತು ನಾನು ಅದನ್ನೇ ನೀರು ಸೇರ್ಕೊಂಡು ಅಲ್ಲಿಗೆ ನಾನು ಕೆರೆಯಲ್ಲಿ ಈಜೊಡಿತಾ ಇದ್ದೀನಿ. ನಾನು ಟೌನ್ ಲೈಫು ಗೊತ್ತಿದೆ ನನಗೆ, ಯಾವ ಜನ ಒಪ್ತಾರೆ, ಮಕ್ಕಳ ಎಜುಕೇಶನ್ನು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ನಾನು ಒಂದು ಕಾಲ ಹಿಂದೆನೇ ಇಟ್ಟವನು ಸರ್. ನಾನು ಹಿರಿಯರು ಒಂದು ಮಾತು ಹೇಳ್ತಿರ್ತಾರೆ, ಆಗದೆಲ್ಲ ಒಳ್ಳೇದಕ್ಕೆ ಅಂತೇಳಿ. ಟರ್ಮಿನೇಟ್ ಆಗಿದ್ದು ಕೂಡ ಒಂಥರ ಒಳ್ಳೇದೇ ಅಂತ ಅನ್ಸುತ್ತೆ. ಸತ್ಯವಾಗ್ಲೂ ಹೇಳ್ತೀನಲ್ಲ ಸರ್, ನಾನು ಟರ್ಮಿನೇಟ್ ಮಾಡದೆ ಇದ್ದೀರಿ, ಇವತ್ತು ಹೇಳಿದ್ನಲ್ಲ ನಾನು ತಗೊಳತ್ತಿದ್ದು 40,000-45,000, ಓಲೆ ಇವತ್ತು 60,000 ಬರ್ತಿದ್ದೆ ಅಂತ ಇಟ್ಕೊಳ್ಳಿ. 60,000-ಗೆ 50,000 ಒಂದು 10,000 ಬಾಡಿಗೆ ಕಟ್ತಿದ್ದೆ. ಇನ್ನು ಮಕ್ಕಳ ಖರ್ಚು 70,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ ಖರ್ಚು ಆಗ್ತಿತ್ತು. ಇನ್ನೊಂದು 20-25, ಅದರಲ್ಲಿ PF-40 ಅದು ಇದು ಟ್ಯಾಕ್ಸ್ ಎಲ್ಲ ಹೋಗಿ ನನಗೆ ಉಳಿಸಿದ್ದು 10,000 ರೂಪಾಯಿ ದುಡ್ಡು ನಿಜವಾಗ್ಲೂ. ನನಗೆ ಆಮೇಲೆ ಇಲ್ಲಿ ಬಂದು ಸರ್, ನಾನು ಇಲ್ಲಿ ಬಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡೆ, 4 ಜನಗೆ ಬೇಕಾದೆ ಎಲೆಕ್ಷನ್ ನಿಂದ ನಾನು ಸೋತೆ ಬಿಡಿ, ಅದು ಬೇರೆ ವಿಷಯ. ಆಮೇಲೆ ನನ್ನ ವೈಫ್ನು ಎಜುಕೇಟೆಡ್, ಅವಳು BA LLB, ಅವಳನ್ನ ಒಂದೊಂದು ಸಮಾಜದ ಸೇವೆಗಳಿಗೆ ಅಂದ್ರೆ ಬೆಳೆಗಾರರ ಸಂಘಕ್ಕೆ ಡೈರೆಕ್ಟರ್ ಮಾಡಿದೆ. ಅಲ್ಲಿಂದ ಇನ್ನೊಂದು 2-3 ಸಂಸ್ಥೆಗಳಿಗೆ ಅವಳು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅವಳು ಕಾರ್ಯದರ್ಶಿ ಆಗಿದ್ಲು. ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ನನ್ನ ಹೆಂಡತಿ ಫೋಟೋ ನೋಡಿದಾಗ, ಊರು ಬಿಟ್ಟು ಟೌನ್ಗೆ ಹೋಗ್ತಾರೆ, ನೀವು ಟೌನ್ ಬಿಟ್ಟು ಹಳ್ಳಿಗೆ ಬಂದು ಸರ್ವೈವ್ ಆಗಿದ್ದೀರಾ ಅಂತೇಳಿ ನಿಜವಾಗ್ಲೂ ಫೋನ್ ಮಾಡಿ ಹೇಳಿದ್ರು ನನಗೆ. ನಾನು ಫೋಟೋಗೆ ಶೇರ್ ಎಲ್ಲ ಮಾಡಿದ್ ನೋಡಿ, ಕೆಟ್ಟ ಪಟ್ನಾ ಸೇರಿ ಅಂತಾರೆ, ನೀವು ಕೆಟ್ಟು ಹಳ್ಳಿ ಸೇರಿದಿರಾ ಅಂತೇಳಿ. ಕೃಷಿ ಕೆಲಸಗಳು ಹೇಗೆ ನಡೀತಾ ಇದಾವೆ, ಮತ್ತೆ ತೋಟವನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ? ಕೃಷಿ ಕೆಲಸ ನಮ್ಗೇನು ಹೊಸದಲ್ಲ ಸರ್, ಬೈ ಬರ್ತಿಂದ ನಾವು ಇಲ್ಲೇ ಇದಿರೋದು. ನಮ್ಗೆ ಅಲ್ಲಿ ಕಲ್ಚರು ಹೇಗೆ ಹೇಗೆ ಕೆಲಸ ಮಾಡ್ಬೋದು, ಲೇಬರ್ ಪ್ರಾಬ್ಲಮ್ ಇದೆ. ಆದ್ರೂ ನಾವೇ ಕೆಲಸ ಮಾಡ್ಕೊಂಡು ಏನೋ ಇದ್ದಿದ್ರಲ್ಲಿ ಡಬಲ್ ಕೊಟ್ಕೊಂಡು ಟ್ರಿಬಲ್ ಕೊಟ್ಕೊಂಡು ಲೇಬರ್ಗೆ ನಾವು ಮಾಡ್ತಾ ಇದೀವಿ ಇವತ್ತು. ಆದ್ರೆ ಆಗುತ್ತೆ, ಯಾವುದು ಸಾಧ್ಯವಿಲ್ಲ ಅಂತ ಇಲ್ಲ ಸರ್. ಕೃಷಿ ಚಟುವಟಿಕೆ ಎಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ರೇಟ್ ಇದೆ, ಮಾರ್ಕೆಟು ಚೆನ್ನಾಗಿದೆ, ಜನರ ಹತ್ರ ದುಡ್ಡಿದೆ, ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ದುಡ್ಡಿದೆ ಸರ್ ಜನಗಳ ಹತ್ರ, ನಾವು ಕಿತ್ಕೊಳ್ಳೋದು ಕಲಿಬೇಕಷ್ಟೇ. ಯಾವ ತರ ನೀವು ಕೇಳ್ತೀರಾ ಅದು ಜನಗಳ ಹತ್ರ ದುಡ್ಡು ಹೇಗಿದೆ. ನಾನು ಇನ್ನು ಗೊಬ್ಬರದಾಯ್ತು, ಇವಾಗ ನೆಕ್ಸ್ಟ್ ಸ್ಟೆಪ್ ನಾನು ಹಾರ್ಡ್ವೇರ್ಗೆ ಹೋಗ್ಬೇಕು ಅಂತಿದ್ದೀನಿ ಸರ್. ಹಾರ್ಡ್ವೇರ್ಗೆ ಹೋಗ್ಲೇಬೇಕು, ಯಾಕೆ ಅಂದ್ರೆ ಮಾರ್ಕೆಟ್ ಇರೋದೇ ಅದ್ರ ಮೇಲೆ ಸರ್. ಜನಗಳ ಹತ್ರ ದುಡ್ಡು ಎಕ್ಸಸ್ ಆಗಿ ಬಂತು ಅಂದ್ರೆ ಅವ್ರಿವತ್ತು ಮನೆ ಚೇಂಜ್ ಮಾಡ್ತಿದ್ದಾರೆ, ಹಂಚಿನ ಮನೆ ತೆಗೆದು RCC ಮನೆಗೆ ಹೋಗಿದ್ದಾರೆ, ಎಲ್ಲರೂ ಹೋಗ್ತಾ ಇದಾರೆ. ಇವತ್ತು ಒಳ್ಳೆ ಮಾರ್ಕೆಟಿಂಗು ಬಿಸ್ನೆಸ್ ಹಳ್ಳಿಲಿ ಮಾಡ್ಬೇಕು ಅಂತ ಇರೋದ್ರೆ ನಿಮ್ಗೆ ಹಾರ್ಡ್ವೇರ್. ಹಾರ್ಡ್ವೇರ್ಗೆ ನಾನು ಎಂಟ್ರಿ ಆಗ್ಬೇಕು. ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಸ್ವಲ್ಪ ಇನ್ನು ಚೆನ್ನಾಗಿರ್ಲಿಲ್ಲ, ಹಾಗಾಗಿ ನೆಕ್ಸ್ಟ್ ಹಾರ್ಡ್ವೇರ್ ಹೋಗ್ಬೇಕು ಅಂತಿದ್ದೀನಿ, ನೋಡ್ಬೇಕು ಸರ್ ಮುಂದೆ. ಜಮೀನು ಎಷ್ಟಿದೆ ಮತ್ತೆ ಹೇಗೆ ಮಾಡ್ತಾ ಇದ್ರಿ? ಜಮೀನು ಒಂದು 9-10 ಎಕರೆ ತೋಟ ಇದೆ ಸರ್ ನನ್ಗೀಗ. ಸದ್ಯಕ್ಕೆ ಸಾಕು ಸರ್, ಜೀವನ ಮಾಡಕ್ಕೆ ಏನ್ ತೊಂದರೆ ಇಲ್ಲ. ಆದ್ರೆ ಯಥೇಚ್ಛವಾಗಿ ದುಡ್ಡು ಏನು ಬರುತ್ತೆ ಅಂತಲ್ಲ, ಕಷ್ಟಪಡ್ಬೇಕು. ಕಷ್ಟಪಟ್ರೆ ನೀವು ಸ್ವಲ್ಪ ತೋಟಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರ, ನೀರು ಹೊಡಿಬೇಕು, ಕರೆಕ್ಟ್ ಆಗಿ ಗೊಬ್ಬರ ಹಾಕ್ಬೇಕು, ಟೈಮಿಗೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಒಳ್ಳೆ ಆದಾಯ ಬರುತ್ತೆ. ಇವತ್ತಿನ ಕಾಫಿ ಮಾರ್ಕೆಟ್ ಅಲ್ಲಿ ಬಿಡಿ, 3,000 ಕಾಫಿ ಮಾರ್ತಿದ್ವಿ, 12,000 ಮಾರ್ತಿದ್ವಿ, 4 times ನಮಗೆ ಎಕ್ಸ್ಟ್ರಾ ದುಡ್ಡು ಸಿಗ್ತಾ ಇದೆ. ಇವತ್ತು ಇದೇ 3 years ಬ್ಯಾಕ್ ನಾನು 3.5 ರೂಪಾಯಿ ಕಾಫಿ ಮಾರಿದ್ದೆ, ನನಗೆ 200 ಹೆಚ್ಚಿನ ಕಾಫಿ ಆದ್ರೆ 7.5 lakh ಸಿಗ್ತಿತ್ತು. ಇವತ್ತು ಇದೇ 200 ಹೆಚ್ಚಿನ 300 ಚಿನ್ನ ನಂಗೆ ಕಾಫಿ ಆಗ್ತಾ ಇದೆ, 12 times 36 lakh ಸಿಗ್ತಾ ಇದೆ ಸರ್. ಯಾವ್ದು ಬೆಟರ್ ನೋಡಿ ಸರ್, ನೀವು ನೀವೇ ಯೋಚನೆ ಮಾಡಿ. ಮಾರ್ಕೆಟ್ ಅಲ್ಲಿ ಯಾವ್ದು ಈಗ ಅದೇ ಹೇಳಲ್ಲ, ನೀವು ಇಲ್ಲಿ ದುಡ್ಡಷ್ಟು ಆದಾಯ ಇದೆ ನಿಮ್ಗೆ. ಇದೇ ಟೌನ್ ಅಲ್ಲಿ ನೀವು ಎಷ್ಟು ದುಡ್ಡಿದ್ರು ಇಷ್ಟೇ ಕೊಡ್ತಿದ್ದೆ ನಿಮಗೆ 40,000 ಸಂಬಳ 40,000 ಕೊಡ್ತಿದ್ದೆ, ಇವತ್ತು 36 ಲಕ್ಷ ನಂಗೆ ಬರ್ತಾ ಇದೆ. ಹಾಗೆ ಅಗ್ರಿಕಲ್ಚರ್ ಚೆನ್ನಾಗಿದೆ ಸರ್, ಬಿಸ್ನೆಸ್ ಚೆನ್ನಾಗಿದೆ, ಅಗ್ರಿಕಲ್ಚರ್ ಚೆನ್ನಾಗಿ ನಡೀತಾ ಇದೆ. ಈಗ ಬಿಸ್ನೆಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡೋದು ನಿಮಗೆ ಕಷ್ಟ ಅಂತ ಅನ್ಸಲ್ವಾ? ಬಿಸ್ನೆಸ್ ಅಂದ್ರೆ ಸರ್, ಈಗ ಕೌಂಟರ್ ಬಿಸ್ನೆಸ್, ಕೌಂಟರ್ ಬಿಸ್ನೆಸ್ ನಾನು ಕೆಲಸ ಇಲ್ಲ ಅಂದಾಗ ನಾನು ಇರ್ತೀನಿ, ನಾನು ಇನ್ನು ಕಡಿಮೆ ಬಿಸ್ನೆಸ್ ಇದ್ದಾಗ ನನ್ನ ವೈಫ್ ಕೌಂಟರ್ ಮೇಂಟೈನ್ ಮಾಡ್ತಾರೆ. ಏನಾದ್ರಿಗೆ ಎಮರ್ಜೆನ್ಸಿ ಫೋನ್ ಕಾಲ್ಸು ಪೇಮೆಂಟ್ಸ್ ಎಲ್ಲ ನಾನು ನೋಡ್ಕೋತೀನಿ, ಕೌಂಟರ್ ಅವ್ರು ನೋಡ್ಕೋತಾರೆ. ಹಂಗಾಗಿ ಬಿಸ್ನೆಸ್ ಅಗ್ರಿಕಂತಾನು ಹಿಂಸೆ ಆಗಲ್ಲ, ಕಷ್ಟ ಆಗುತ್ತೆ ಸ್ವಲ್ಪ ದಿವಸ. ಒಳ್ಳೆ ಇನ್ ಟೈಮಿಂಗ್ ತೋಟದಲ್ಲಿ ಕೆಲಸ ಮಾಡಕ್ ಆಗಲ್ಲ, ಯಾಕೆಂದ್ರೆ ನಾನೇ ಮಾಡ್ಬೇಕು ಅಂತ ಆಗಲ್ಲ, ಲೇಬರ್ ಮೇಲೆ ಡಿಪೆಂಡ್ ಆಗಿ ಮಾಡಿಸ್ಬೇಕಾಗುತ್ತೆ. ಹೀಗಾಗಿ ನಂತಿ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಅವರು ಎಜುಕೇಟೆಡ್, ಹಾಗಾಗಿ ತೊಂದರೆ ಇಲ್ಲ ಸರ್, ನಡೀತಾ ಇದೆ. ಈಗ ರಸಗೊಬ್ಬರಗಳನ್ನ ಮಾರಾಟ ಮಾಡ್ತೀರಾ, ಮತ್ತೆ ಕೀಟನಾಶಕ ರೋಗನಾಶಕ ಇದೆಲ್ಲವುದನ್ನು ಕೂಡ ನೀವು ಮಾರಾಟವನ್ನ ಮಾಡ್ತೀರಾ ಅಲ್ವಾ? ಸಾಮಾನ್ಯವಾಗಿ ಕೃಷಿಕರು ತಮ್ಮ ಬಳಿಗೆ ಬಂದಾಗ ಹೇಗಿರ್ತಾರೆ, ಈ ಒಂದು ರಾಸಾಯನಿಕಗಳಿಗೆ ಸಂಬಂಧಪಟ್ಟ ಹಾಗೆ ಏನು ತಪ್ಪುಗಳನ್ನು ಮಾಡ್ತಾರೆ, ಹೇಗೆ ಸರಿಪಡಿಸ್ಕೋಬಹುದು ಅವರು? ಸರ್, ಅವರು ತುಂಬಾ, ಅವ್ರಿಗೆ ಏನ್ ಗೊತ್ತಾ ಸರ್, ಇದು ಕುರಿ ಬಂತು ಕುರಿ ಕತೆ ಸರ್. ಜನಗಳಿಗೆ ಗೊಬ್ಬರದಲ್ಲಿ ಏನಿದೆ ಗೊತ್ತಿಲ್ಲ. ಪಕ್ಕ ತೋಟದನ್ನ ಯಾರಕ್ಕೆ ಸಹ ಅಣ್ಣ, ಅವನು ಪಕ್ಕ ತೋಟದನ್ನ ಅವನ ಗೊಬ್ಬರ ಐತಣ್ಣ ಅದು ಅಂತಾರೆ. ಈ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ರೆ ಜನಗಳಿಗೆ ಏನು ಗೊತ್ತಿಲ್ಲ ಸರ್, ಅವ್ರಿಗೆ ನಾಲೆಡ್ಜು ಇಲ್ಲ. ಅದನ್ನ ನಾವು ತುಂಬಬೇಕು. ನೋಡಿ, ಇದರಲ್ಲಿ ಎನ್ ಪಿ ಕೆ ಇದೆ, ಇದರಲ್ಲಿ ಫಂಗಿಸೈಡ್ ಇದೆ, ಇದು ಆತರ ಹೇಳಿ ಸ್ವಲ್ಪ ನಾಲೆಡ್ಜು ಕೇಳ್ತಾರೆ. ಈಗ ಯಾಕೆಂದ್ರೆ ನಾನು ಎಜುಕೇಟೆಡ್, ನನ್ನ ವೈಫ್ ಎಜುಕೇಟೆಡ್, ನಮ್ ಇವತ್ತು ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ನನ್ಗೆ. ನಾನು ಎರಡು ಕಡೆ ಮೂರು ಕಡೆ ಕೇಳಿದೀನಿ, ಚೆನ್ನಾಗಿ ಅಡ್ವೈಸ್ ಕೊಡ್ತಾನೆ ಅವನು. ಹೋದ್ರೆ ನಮ್ಮಲ್ಲಿ ಸೊಸೈಟಿ ಒಂದಿತ್ತು, ಸೊಸೈಟಿಲಿ ಗೊಬ್ಬರ ಮಾರ್ತಿದ್ರು. ಇವತ್ತು ಮ್ಯಾಕ್ಸಿಮಮ್ ಬಿಸ್ನೆಸ್ಸು ನನ್ನ ಹತ್ರನೇ ಆಗ್ತಿದೆ. ಯಾಕೆಂದ್ರೆ ನಾನು ಅಡ್ವೈಸ್ ಕೊಡ್ತೀನಿ, ನೋಡಿ ಇದನ್ನ ಹಾಕ್ಬೇಡಿ, ಇದರಲ್ಲಿ ಪೊಟ್ಯಾಶ್ ಇರಲ್ಲ, ಇದರಲ್ಲಿ ಯೂರಿಯಾ ಇರಲ್ಲ, ಇದರಲ್ಲಿ ಇಷ್ಟಿದೆ. ಅಟ್ಲೀಸ್ಟ್ ಅವ್ರಿಗೆ ಹೇಳಬೇಕು. ಅವ್ರು ಕೇಳೋರು ಕೇಳ್ತಾರೆ, ಕೆಲವರು ಇಲ್ಲ ನನ್ಗೆ ಯೂರಿಯಾನೇ ಕೊಡೋಣ ಅಂತ ಹೇಳಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಅಂದ್ರೆ, ಯಾಕೆಂದ್ರೆ ಗೊಬ್ಬರದ ಬಿಸ್ನೆಸ್ಸಲ್ಲಿ ಒಬ್ಬ ಬಂದ ತೋಟಕ್ಕೆ, ಅಣ್ಣ 3 ಚೀಲ ಯೂರಿಯಾ ಹಾಕ್ಬೇಕು ಅಂತ, 3 ಚೀಲ ಸುಪಲ ಕೊಡಿ, 3 ಚೀಲ ಯೂರಿಯಾ ಬೇಕು ಅಂತ. ಅಣ್ಣ ಏನಕ್ಕೆ ಯೂರಿಯಾ ಅಂತ ಕೇಳಿದೆ. ಅಣ್ಣ 3 ಚೀಲ ಸುಪಲಕ್ಕೆ 3 ಚೀಲ ಯೂರಿಯಾ ಮಿಕ್ಸ್ ಮಾಡಾಕ್ತೀನಿ ಅಂತ ಹೇಳಿ. ಹಾಕ್ಬಾರ್ದ್ರಿ, ಯೂರಿಯಾ ಅಷ್ಟೊಂದು ಜಾಸ್ತಿ ಇರುತ್ತೆ, ಸುಪಲದಲ್ಲೇ ಯೂರಿಯಾ ಇರುತ್ತೆ, ಹಾಕ್ಬೇಡಿ ಅಂತ ಹೇಳಿದೆ. ಅಣ್ಣ ನೀವು ಹೇಳಿದ ಮಾತು ಕೇಳಿ, ನನ್ನ ಹತ್ರ ದುಡ್ಡಿರೋದಿಷ್ಟು, ನೀವು ಕೊಡಿ ಅಷ್ಟೇ. ಹಾ, ಆ ತರ ನಿಷ್ಠುರನ್ನು ಮಾತಾಡ್ಬೇಕಾಗತ್ತೆ, ಅವರು ನಮ್ಮ ಹತ್ರ ನಿಷ್ಠುರ. ಆವಾಗ ನಾವೇನ್ ಮಾಡ್ತೀವಿ, ಕೈ ಚೆಲ್ ಬಿಡ್ತೀವಿ. ಅಣ್ಣ ನೋಡೋಣ, ನಿನ್ನಿಷ್ಟ, ನನಗೆ 1 ಚೀಲ ಮಾರಿರೋ 10 ರೂಪಾಯಿ ಯಾವ್ದೋ ಮಾರಿದ್ರು ಸಿಗುತ್ತೆ, ತಗೊಂಡೋಗು ಅಂತ ಹೇಳ್ತೀವಿ. ಎಕ್ಸ್ಪೀರಿಯನ್ಸ್ಗಳು ಈ ತರ ನಮ್ಗೆ ಸುಮಾರು ಆಗಿದ್ದಾವೆ. ನಾನು ಅಡ್ವೈಸ್ ಕೊಟ್ಟರೆ ಅದಕ್ಕೂ ನನಗೆ ವಾಪಸ್ ಅಡ್ವೈಸ್ ಕೊಟ್ಟವ್ರು ಇದ್ದಾರೆ. ನೀನು ಹೇಳ್ದಂಗೆ ಕೇಳಲ್ಲ, ನೀನೇ ಹೇಳಿದ್ ನಾನು ಕೇಳಬೇಕು. ಏನೋ ನಮಗೆ ಗೊತ್ತಿರೋದ ನಾವು ಇವತ್ತು ಹೇಳ್ತಾ ಇದ್ದೀವಿ. ಆದರೆ ಕೆಲವರು ಮೂರ್ಖರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ನಾವು. ಈ ಅತಿ ಬುದ್ಧಿವಂತರು, ಅತಿ ದಡ್ಡರು, ಅವ್ರಿಗೆ ಬುದ್ಧಿ ಹೇಳ್ಬೋದು, ಅತಿಯಾದವ್ರಿಗೆ ಸ್ವಲ್ಪ ಕಷ್ಟ, ಮಿಡ್ಲಲ್ಲಿ ಇದ್ದವ್ರಿಗೆ. ಹಾಗಾಗಿ ಮಾತು ಕೇಳ್ತಾರೆ, ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜನ ಮಾತು ಕೇಳ್ತಾರೆ. ನೀವೊಬ್ಬರು ರಸಗೊಬ್ಬರಗಳ ಮಾರಾಟಗಾರರಾಗಿ ನಿಮ್ಮ ತೋಟದಲ್ಲಿ ರಸಗೊಬ್ಬರಗಳ ಬಳಕೆಯನ್ನ ಹೇಗೆ ಎಚ್ಚರಿಕೆಯಿಂದ ಮಾಡ್ತಾ ಇದ್ರಿ? ಎಚ್ಚರಿಕೆಯಿಂದ ಅಂದ್ರೆ ಸರ್, ರಸಗೊಬ್ಬರನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂದ್ರೆ, ನಾವು ಅವ್ರಿಗೆ ಹೇಳ್ತೀವಿ, ಒಂದೇ ಸರಿ ಏನ ಹೇಳ್ತಾರೆ, ಒಂದೇ ಸರಿ 1 ಕೆಜಿ ಹಾಕ್ತೀನಿ ನಾನು ಗಿಡಕ್ಕೆ, ನಾ ಎಕರೆಗೆ 10 ಚೀಲ ಗೊಬ್ಬರ ಹಾಕ್ತೀನಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅದಕ್ಕೇನೆ, 100 ಗ್ರಾಮ್ ಹಾಕಿ, 4 ಸರಿ ಹಾಕಿ, ಇಲ್ಲ 5 ರೌಂಡ್ ಹಾಕಿ. ನಾನು ಅದೇ ತರ ಹಾಕೋದು. ಇವತ್ತು ತೋಟದಲ್ಲಿ ನಾನು ಹೋದ್ರೆ ಅದೇ ತರ, ಈಗ ಒಂದು 4 ರಿಂದ 5 ರೌಂಡ್ ನಾನು ಗೊಬ್ಬರ ಹಾಕ್ತೀನಿ ಕಾಫಿ ತೋಟಕ್ಕೆ. ಅದು ಏನ್ ಗೊತ್ತಾ, 100 ಗ್ರಾಮ್ ಹಾಕಿದ್ರೆ ಒಂದು 15 ದಿವಸ ಬಿಟ್ಟು ಮತ್ತೊಂದು 100 ಗ್ರಾಮ್ ಹಾಕಿದ್ರೆ ಗಿಡಗೂ ಒಂದು ರೆಸ್ಟ್ ಟೈಮ್ ಸಿಗುತ್ತೆ, ಅದೆಲ್ಲಾನು ತಗೊಳ್ಳುತ್ತೆ. ಈಗ 1 ಕೆಜಿ ಹಾಕ್ತಾರೆ, 1 ಕೆಜಿ ಹಾಕಿದ್ರೆ ಏನಾಗುತ್ತೆ, ಒಂದೇ ಸರಿ 1 ಕೆಜಿ ಹಾಕಿದ್ರೆ ಅದು ತಗೊಳ್ಳೋದೇ 20%, ಇನ್ನು 80% ವೇಸ್ಟ್ ಆಗುತ್ತೆ, ಮಳೆಯಲ್ಲಿ ಎರೋಷನ್ ಆಗಿ ಹೋಗುತ್ತೆ. ಆದ್ರೆ ಕೇಳಲ್ಲ, ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ಜನ ಸಿಗಲ್ಲ ಹಾಕಕ್ಕೆ, ನೀವೇ ಹಾಕಿದ್ರೆ ಎಲ್ಲಾಗುತ್ತೆ, ನನ್ಗೆ ಗೊತ್ತಾಗಿರೋ ತೋಟ ಇದೆ ಒಬ್ಬನಿಗಾಗುತ್ತಾ ಅಂತಾರೆ. ನೀನ್ ಹಾಕ್ತೀಯಾ ಬಂದು, ಈ ತರ ಉಡಾಪೆ ಮಾತ ಹೇಳ್ತಾರೆ. ಆದ್ರೆ ನಾನು ಮಾತ್ರ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು 3 ರಿಂದ 4 ರೌಂಡ್ ಗೊಬ್ಬರನ 100 ಗ್ರಾಮ್ ಗಿಡಕ್ಕೆ 100 ರಿಂದ 150 ಗ್ರಾಮ್ ಹಾಕೊಂಡು ತೋಟ ಮೇಂಟೈನ್ ಮಾಡ್ತಾ ಇದ್ದೀನಿ. ನಿಮ್ಮ ತೋಟದ ಇಳುವರಿ ಹೇಗಿದೆ ಸರ್? ಪರವಾಗಿಲ್ಲ, ನಾಟ್ ಬ್ಯಾಡ್. ಹೇಳ್ಬೇಕು ಅಂದ್ರೆ 30 ರಿಂದ 40 ಚೀಲ ಪರ್ ಎಕರೆ ಕುಯ್ತೀವಿ, ಸಾಕು. ಇವತ್ತಿನ ಮಾರ್ಕೆಟ್ ಅಲ್ಲಿ ನಮ್ಮ ತೋಟದ ಇದಕ್ಕೆ ಲೆಕ್ಕ ಹಾಕಿದ್ರೆ 30 ರಿಂದ 40 ಚೀಲ ಸಿಗುತ್ತೆ. ಕೆಲವು ವರ್ಷ 60 ಚೀಲ ಕಾಫಿ ಬರ್ಬೋದು, ಮಾರನೇ ವರ್ಷ 10 ಚೀಲಕ್ಕೆ ಬರುತ್ತೆ. ಅದಕ್ಕಿಂತ ಬೆಟರ್ ಅಂದ್ರೆ 20 ರಿಂದ 30 35 ಬಂದ್ರೆ ಅವರೇಜ್ ನನಗೆ ಬಂದ್ರೆ ನಾಟ್ ಬ್ಯಾಡ್ ಸರ್. ಏನು ಅಂತ, ಒಂದ್ ವರ್ಷ ರೇಟ್ ಇದ್ದ ವರ್ಷ 20 ಚೀಲ ಕಾಫಿ ಆಗೋದು, ರೇಟ್ ಇಲ್ಲದ ವರ್ಷ 60 ಚೀಲ ಕಾಫಿ ಆದ್ರೆ ಬಂದಿದ್ ಭಾಗ್ಯ ಏನು ಇಲ್ಲ. ಅದಕ್ಕೆ ನಾವು ಹೇಳೋದು ಅವರೇಜ್ ಕಾಫಿ ಆದ್ರೆ ಅನುಕೂಲ ಅಂತ. ಸ್ವಂತ ಉದ್ದಿಮೆಗಳನ್ನ ಮಾಡ್ಲಿಕ್ಕೆ ಅಥವಾ ಸ್ವಂತ ದುಡಿಮೆಯನ್ನ ಮಾಡ್ಲಿಕ್ಕೆ ಯಾಕೆ ತುಂಬಾ ಜನ ಹಿಂದೇಟ್ ಹಾಕ್ತಾರೆ ಸರ್? ಜನಗಳಿಗೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಒಂದು ಧೈರ್ಯ ಸಾಲದು ಸರ್ ಜನಗಳಿಗೆ. ಏನಾಗುತ್ತೆ, ಕೆಲಸ ಹೋದ್ರೆ ಓದ ಪುಟ್ಟ ಬಂದ ಪೆಟ್ಟ, ನೀನು ಏನಾರು ಮಾಡು, ಅಲ್ಲಿ ಮಲಗ್ತೀಯೋ ಕೂರ್ತೀಯೋ ಏನೋ ಮಾಡ್ತೀರೋ, ಜನಗೇನು ಸುಸ್ತಾಗಬಾರ್ದು ಸರ್ ಜನಗಳಿಗೆ. ಅದಕ್ಕೆ ಜನಗಳಿಗೆ ಕಷ್ಟಪಡಕ್ ರೆಡಿ ಇಲ್ಲ ಸರ್. ಕೆಲ್ಸಕ್ಕೆ ಹೋದ್ರೆ ಗೊತ್ತಿಲ್ಲ ಸರ್ ಅವ್ರಿಗೆ, ಬೆಳಗ್ಗೆಯಿಂದ ಹೋಯ್ತಾನೆ, ಇನ್ಸರ್ಟ್ ಮಾಡ್ಕೊಂಡು ಹೋಗ್ತಾನೆ, ಅಲ್ಲೇನು ಅವ್ನು ಹೇಳಿದ್ ಮಾಡ್ತಾನೆ, 6 ಗಂಟೆಗೆ ಬರ್ತಾನೆ, ಅವನ ಅರ್ಥಕ್ಕೆ ಅವ್ನು ಇರ್ತಾನೆ. ಇದು ಜನಗಳಿಗೆ ಮನಸ್ಸಿರಬೇಕು, ನಾನು ಕೆಲಸ ಮಾಡ್ತೀನಿ, ನಾನು ದುಡಿಬೇಕು ಅನ್ನೋ ಮನಸ್ಸಿದ್ದವ್ರಿಗೆ ಸ್ವಂತ ಬಿಸ್ನೆಸ್ಸು, ಅಗ್ರಿಕಲ್ಚರು ಬಿಸ್ನೆಸ್ಸು ಇಂಥದ್ದು ಕರೆಕ್ಟ್ ಸರ್. ತುಂಬಾ ಜನ ಇನ್ನೊಂದ್ ಮಾತು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಈ ಹಳ್ಳಿಗಳಲ್ಲಿ ಏನ್ ಮಾಡಕ್ಕಾಗತ್ತೆ, ಅಲ್ಲೆಲ್ಲಿ ಉದ್ದಾರ ಆಗತ್ತೆ ಅನ್ನೋ ಮಾತುಗಳನ್ನ ಆಗಾಗ್ಗೆ ಹೇಳ್ತಿರ್ತಾರೆ. ಹಂಗಾಗಿ ನಾವು ಪೇಟೆ ಪಟ್ಟಣಗಳಿಗೆ ಹೋಗ್ತೀವಿ ಅಂತ ಹೇಳ್ತಾರೆ, ನೀವೇನಂತೀರಿ? ಸುಳ್ಳು ಸರ್, ನಿಜವಾಗ್ಲು ಮಾಡೋನ್ಗೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ನಾನು ಇಲ್ಲಿ ನೋಡ್ತೀನಿ ಸರ್, ನನ್ನ ಮುಂದೆ ಹುಡುಗರಿದ್ದಾರೆ, ನನ್ನ ಚಿಕ್ಕ ಹುಡುಗರು, ನನಗಿಂತ 20 ವರ್ಷ ಚಿಕ್ಕ ಹುಡುಗರು, ಯಾವ್ಯಾವ ರೀತಿ ದುಡಿತಾರೆ ಅಂತ ನೋಡ್ತಾ ಇದ್ದೀನಿ. ನಾನು ಒಂದು ಗೊಬ್ಬರದ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಏನೋ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ತೋಟ ಮಾಡ್ತಾ ಇದ್ದೀನಿ. ಒಂದು ಆಟೋ ಇಟ್ಕೊಂಡಿದ್ದಾನೆ, ಆಟೋ ಇಟ್ಕೊಂಡು ದುಡಿಯೋನು, ಅವನಿಗೇನಿಲ್ಲ, ಹಾಕಿರೋದು 1 ಲಕ್ಷ ದುಡ್ಡು, 50,000 ಸಾಲ ಮಾಡಿರ್ತಾನೆ, ಒಂದು 50,000 ಆಟೋ ಮಾಡ್ತಾನೆ, ಆಟೋ ಒಂದಲ್ಲಿ ದುಡಿತಾನೆ, ಅಲ್ಲಿಂದ ಮೋಟರ್ ಸ್ಪ್ರಿಂಕ್ಲರ್ ದುಡಿಯೋರಿಗೆ ಹಳ್ಳಿ ದಿಲ್ಲಿ ಅವೆಲ್ಲ ಸುಳ್ಳು ಸರ್. ದುಡಿಯೋನು ಎಲ್ಲಾರು ದುಡಿತಾನೆ. ದುಡಿಯೋನಿಗೆ ಒಂದು ಗೊತ್ತ ಸರ್, ಅವನಿಗೆ ಲೆಕ್ಕಾಚಾರ ಇರಬೇಕು. ಒಂದು ಎರಡನೇದು ಚಟಗಳಿರಬಾರ್ದು ಸರ್. ಚಟ ಇದ್ದವನು ಲೈಫಲ್ಲಿ ಸಕ್ಸಸ್ ಆಗಕ್ಕಾಗಲ್ಲ. ಒಂದು ಡ್ರಿಂಕ್ಸ್ ಇರ್ಬೋದು, ಕಾರ್ಡ್ಸ್ ಇರ್ಬೋದು, ಇನ್ನು ಬ್ಯಾಡ್ ಹ್ಯಾಬಿಟ್ಸ್ ಇಂಥವು ಇದ್ರೆ ಅವ್ನು ಎಲ್ಲಿ ಬೆಂಗಳೂರಲ್ಲಿ ಹೋದ್ರು ಸರ್ವೈವ್ ಆಗಲ್ಲ. ನೀವು ಪೇಟೆಲ್ ಹೋದ್ರು ಇರಲ್ಲ, ಅವ್ನು ಹಳ್ಳಿಲಿ ಹೋದ್ರು ಇರಲ್ಲ. ನಾವು ನೋಡ್ತೀವಿ ಹಳ್ಳಿಲಿ ಕುಡ್ಕೊಂಡು ಬೆಳಗಿಂದ ತನಗ ತಳ್ಳೋರು ಇದಾರೆ, ಏನು ಇಲ್ದಾರೆ, 20 ಗುಂಟೆ 30 ಗುಂಟೆ ಜಾಗ ಇಟ್ಕೊಂಡು ಸಮೃದ್ಧಿ ಆಗಿದ್ದಾರೆ ಸರ್. ಅವರು ಒಂದು ಆಟೋ ಇಟ್ಕೊಂಡಿರ್ತಾನೆ, ಏನೋ ಸುಮಾರು ಬಿಸ್ನೆಸ್ ಮಾಡ್ತಾರೆ ಸರ್. ನಾನು ಮಕ್ಕಳು ನೋಡಿದಿನಲ್ಲ, ಆಟೋ ಇಟ್ಕೊಂಡಿರ್ತಾನೆ, ಆಮೇಲೆ ಸ್ಪ್ರಿಂಕ್ಲರ್ ಮೋಟರ್ ಇಟ್ಕೊಂಡಿರ್ತಾನೆ, ಗದ್ದೆ ಕುಯ್ಯೋ ಮಿಷಿನ್ ಇಟ್ಕೊಂಡಿರ್ತಾನೆ, ಇಲ್ಲ ಹಳ ಹೊಡೆಯೋ ಮಿಷಿನ್ ಇಟ್ಕೊಂಡು. ಸೀಸನ್ ವೈಸ್ ಸರ್, ಒಂದ್ ತಿಂಗಳು ಹಳ ಹೊಡಿತಾನೆ, ಇನ್ನೊಂದ್ ತಿಂಗಳು ಬಿಟ್ರೆ ನೀರು ಹೊಡಿತಾನೆ, ಇನ್ನೊಂದ್ ತಿಂಗಳು ಬಿಟ್ರೆ ಗೊಬ್ಬರ ಸೀಸನ್ ಅಲ್ಲಿ ಆಟೋ ಓಡಿಸ್ತಾನೆ ಸರ್. ಬದುಕವ್ನಿಗೆ ನಿಜ ನಾನು ನೋಡ್ತೀನಲ್ಲ, ಯಥೇಚ್ಛವಾಗಿ ಅವಕಾಶಗಳಿದೆ ಸರ್. ಎಲ್ಲ ಬೇಕಾದ್ರೂ ಇದೆ. ಒಂದು ಪಿಕಪ್ ಇಟ್ಕೊಳ್ತಾನೆ, ಬಾಡಿಗೆ ಹೊಡಿತಾನೆ, 3-4 ತಿಂಗಳು ವರ್ಷದಲ್ಲಿ ಬಾಡಿಗೆ ಆಗುತ್ತೆ ಸರ್. ಇನ್ನು 6 ತಿಂಗಳು ತೋಟದ ಕೆಲಸ ಮಾಡ್ಕೊತಾನೆ, ಅದಕ್ಕೆ ಪೇಟೆಗೆ ಹೋಗಿ ಏನ್ ಮಾಡ್ಬೇಕು? ಬದುಕೋನು ಎಲ್ಲಿ ಬೇಕಾದ್ರು ಬದುಕಬಹುದು ಸರ್. ನಾನು ಅದನ್ನ ಹೇಳ್ತೀನಿ, ಹೋರಾಟ ಮಾಡೋನು ಮನ್ಸಿದ್ದು ಚಟ ಇಲ್ದಲೇ ಇದ್ರೆ ಅವನಿಗೆ ಹಳ್ಳಿ ಆಗ್ಲಿ ದಿಲ್ಲಿ ಆಗ್ಲಿ ಬದುಕೋದಕ್ಕೆ ತಾಪತ್ರ ಇಲ್ಲ ಸರ್. ಒಳ್ಳೆ ಬದುಕನ್ನ ಕಟ್ಕೋಬಹುದು, ಮನ್ಸು ಮಾಡ್ಬೇಕು, ಮನ್ಸು ಇರ್ಬೇಕು ಸರ್. ಮನ್ಸಿರ್ಬೇಕು, ಒಂದು ಚಟ ಇರಬಾರ್ದು. ಮನುಷ್ಯನ್ಗೆ ಮೇಜರ್ ಡ್ರಾಬ್ಯಾಕ್ ಚಟ ಸರ್. ಅವನಿಗೊಂದು ಒಂದು ಏನೋ ಬೇಡ ಅಂದ್ರೆ ಒಂದು ಡ್ರಿಂಕ್ಸ್ ಇದ್ರೆ ಸಾಕು ಸರ್ ಹಾಳಾಗಕ್ಕೆ. ಇದ್ರೆ ಅವನು ಏನ್ ದುಡಿದ್ರು, ಒಂದು ಆಟೋ ಇಟ್ಕೊಂಡು, ಒಂದು ಪಿಕಪ್ ಇಟ್ಕೊಂಡು, ಟ್ರಾಕ್ಟರ್ ಇಟ್ಕೊಂಡು ಏನ್ ದುಡಿದ್ರು ಅವ್ನು ಪ್ರಯೋಜನ ಆಗಲ್ಲ. ಅವ್ನು ಸಂಜೆವರೆಗೂ 1,000 ರೂಪಾಯಿ ದುಡಿತಾನೆ, ಸಾಯಂಕಾಲ 1,000 ಕಳಿತಾನೆ. ಅದು ಏನ್ ಭಾಗ್ಯ ಸರ್ ಅವ್ನು ಬಂದಿದ್ದು? ನಮ್ಮ ನೋಡಿದೀನಿ, ನಮ್ಮ ಹುಡುಗರು ಇದಾರೆ ಇಲ್ಲಿ 20-25 ವರ್ಷ, ನನಗೆ 55 ವರ್ಷ, 20-25 ವರ್ಷ ಹುಡುಗರು ದುಡಿತಾ ಇದಾರೆ ಅಂತ. ಒಂದ್ ಸಣ್ಣ ಆಟೋ ಇಟ್ಕೊಂಡು 50 ಲಕ್ಷದ ಮನೆ ಕಟ್ಕೊಂಡಿದ್ದಾನೆ ಸರ್ ಅವನು. ಆಟೋ ಗೂಡ್ಸ್ ಆಟೋ ಅಷ್ಟೇ. ಅವ್ನು ಡೈಲಿ 2,000-3,000 ದುಡ್ಡು ತಗೊಂಡು ಹೋಗ್ತಾನೆ ಮನೆಗೆ. ಅದಕ್ಕೆ ಬದುಕೋದಕ್ಕೆ ಹಳ್ಳಿ ಆಗ್ಲಿ ದಿಲ್ಲಿ ಆಗ್ಲಿ ಎಲ್ಲಿ ಬೇಕಾದ್ರು ಒಳ್ಳೆ ಮನ್ಸಿದ್ದು ಚಟ ಇಲ್ದಲೆ ಬದುಕಿದ್ರೆ ಎಲ್ಲಿ ಬೇಕಾದ್ರು ಬದುಕಬಹುದು ಸರ್. ಈ ಯಂತ್ರಗಳನ್ನ ಬಳಕೆ ಮಾಡ್ಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ ಅಂತ ಹೇಳಿ ಅಂತ ಕಳ್ತೀನಿ ನಾನು. ಅದಕ್ಕೊಂದು ಉದಾಹರಣೆನೂ ಕೂಡ ಹೇಳಿದ್ರು ನೀವು, ಮೆಣಸು ಬಿಡ್ಸಾ ಅಂತ ಮಿಷನ್ ತಂದು ನಾನು 1,00,000 ದುಡಿಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಜವಾಗ್ಲು ಸರ್, ಇವತ್ತು ಹಿಂದೆ ಮೆಣಸು ಬಿಡಿಸ್ಬೇಕು ಅಂದ್ರೆ ಸರ್ ಕಾಯಿಲ್ ತುಣಿಬೇಕಾಗಿತ್ತು, ಆಮೇಲೆ ಎಲ್ಲೆಲ್ಲಿಂದ ಜನ ಕರ್ಕೊಂಬಂದು ಅದನ್ನ 1 ಟನ್ ಗಟ್ಟಲೆ ಬೆಳಿಬೇಕು ಅಂದ್ರೆ ತುಣಿಯಕ ಮಾಡ್ಬೇಕಿತ್ತು. ಇವತ್ತಾಗಲ್ಲ ನೋಡಿ, ಒಂದು ಮೆಣಸು ಮಿಷಿನ್ ಇದೆ ಅಂದ್ರೆ ಎಲ್ಲಿಂದ ಜನ ಆಟೋದಲ್ಲಿ ತಾಕೊಂಡ್ಬರ್ತಾನೆ, ಪುಡಿ ಮಾಡ್ಸ್ಕೊಂಡು ಹೋಗ್ತಾನೆ. ಆಮೇಲೆ ಹೊಳ ಹೊಡೆಯೋ ಮಿಷಿನ್ ಇದೆ ಸರ್. ಇವತ್ತು ಯಂತ್ರೋಪಕರಣ ಬಂದು ನೀವು ಕೇಳಿದ್ದಕ್ಕೆ ಹೇಳ್ಬೇಕು ಅಂದ್ರೆ ಹೊಳ ಹೊಡೆಯೋ ಮಿಷಿನ್, ಒಂದು ಹೊಳ ಹೊಡೆಯೋ ಮಿಷಿನ್ ಇಟ್ಕೊಂಡು ಅವನು ಡೈಲಿ 2,000-3,000 ದುಡಿತಾನೆ ಸರ್. ಈಗ ಸ್ಪ್ರಿಂಕ್ಲರ್ 10 HP ಮೋಟರ್ ಇಟ್ಕೋತಾನೆ, 20 ಪೈಪ್ ಇಟ್ಕೋತಾನೆ, ಯಾರಿಗಾರು ನೀರು ಹೊಡ್ಕೊಡ್ತಾನೆ ಸರ್. ಆಮೇಲೆ ಇನ್ನು ಸ್ಪ್ರೇ ಮಿಷಿನ್ಗಳು, ಯಂತ್ರದಿಂದ ತುಂಬಾ ಈಸಿ ಆಗಿದೆ ಕೆಲಸ ಇವತ್ತು ಸರ್. ಹೇಳ್ಬೇಕು ಅಂದ್ರೆ ಹಿಂದೆ ಸ್ಪ್ರಿಂಕ್ಲರ್ ಇಲ್ಲ ಸರ್, ತುಂಬಾ ತಾಪತ್ರೆ ಇತ್ತು, ಇವತ್ತು ಹಾಗಲ್ಲ. ಮಿಷಿನರಿಗಳು ಬಂದಿರೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ ಸರ್, ಫಾಸ್ಟ್ ಆಗಿ ಕೆಲಸ ಆಗುತ್ತೆ. ದಬ್ಬೆ ಕಚ್ಚಡ ಹೊಡಿಬೇಕು ಅಂದ್ರೆ ಕಾಫಿ ತೋಟಗಳಲ್ಲಿ 50 ಜನ ಲೇಬರ್ ಕೆಲಸ ಮಾಡೋದನ್ನ 50 ಗಂಟೆಲ್ ಮುಗಿಸ್ತಾರೆ ಇವತ್ತು. ಆ ತರ ಆಗಿದೆ ಸರ್. ಒಟ್ಟಾರೆ ಯಂತ್ರಗಳನ್ನು ಕೂಡ ಬಳಕೆಯನ್ನ ಮಾಡ್ಕೋಬೇಕು ನಮ್ಮ ಬದುಕಿಗೆ. ಹೌದು ಸರ್, ಇವತ್ತಿನ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಯಂತ್ರಗಳು ಅತಿ ಮುಖ್ಯ ಸರ್, ಅತಿ ಮುಖ್ಯ. ಗ್ರಾಮೀಣ ಭಾಗಕ್ಕೆ ಬಂದು ಒಳ್ಳೆಯ ಬದುಕನ್ನ ಕಟ್ಕೊಂಡಂತವರು ತಾವು ರಾಮಚಂದ್ರ ಅವರೇ, ನಮ್ಮ ಕೇಳುಗರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಅಂತಿಮವಾಗಿ? ಕೇಳುಗರಿಗೆ ನಾನು ಇಷ್ಟೇ ಸರ್ ಹೇಳೋದು, ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಬದುಕಬಹುದು. ಬದುಕೋಕೆ ಇರೋ ಛಲ ಬೇಕಷ್ಟೆ. ನಾನು ಬದುಕಬೇಕು ಅಂತ ಹೊರಟ್ರೆ, ನಾನು ಇವತ್ತು ಹೇಳ್ತಿದ್ದೀನಲ್ಲ ಸರ್, ನಾನು ಎಲ್ಲರನ್ನೂ ಎದುರಾಕೊಂಡು, ನನ್ನ ತಂದೆ ತಾಯಿ ನಮ್ಮ ಅಣ್ಣ ಎಲ್ಲರನ್ನು ಎದುರಾಕೊಂಡು ನಾನು ನನ್ನ ಹೆಂಡತಿ ಇಬ್ಬರೇ ಹೋರಾಟ ಮಾಡಿ ನಾವು ಬದುಕ್ತಾ ಇದೀವಿ, ಬದುಕು ತೋರಿಸಿದೀವಿ. ನನ್ನ ತಂದೆ ಹೇಳಿದ್ರು ಎಲ್ಲೂ ಉದ್ದಾರ ಆಗ್ತೀಯಾ ನೀನು ಅಂತೇಳಿ, ಆದ್ರೆ ಇವತ್ತು ತೋರಿಸಿದ್ದೀನಿ ಅವ್ರ ಮುಂದೆನೆ, ಅವ್ರ ಮುಂದೆನೆ ಇವತ್ತು ತಿರುಗಾಡ್ತಾ ಇದ್ದೀನಿ ನನ್ನ ಎದೆ ಮುಂದೆ ಚಾಚಿಕೊಂಡು. ಅಷ್ಟಂತೂ ಸತ್ಯ ಸರ್. ಇವತ್ತು ಅದನ್ನ ಹೇಳೋದು ಎಲ್ಲರಿಗೂ, ಅದನ್ನ ಹೇಳೋದು, ಮನಸ್ಸು ಮಾಡಿ ಕೆಲಸ ಮಾಡಿ, ಹೆದರಬೇಡಿ ಜೀವನದಲ್ಲಿ. ಹೆದರಿದ್ರೆ ಬದುಕಕ್ಕಾಗಲ್ಲ, ಹೆದರದಲ್ಲೇ ಜೀವನ ಮಾಡಿ ಅಂತ ಹೇಳ್ತೀನಿ ಸರ್. ರಾಮಚಂದ್ರ ಅವರೇ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥ? ನಂದು ಫೋನ್ ನಂಬರ್ ಇದೆ ಸರ್, 9444-85-4483 ನನ್ನ ಫೋನ್ ನಂಬರ್ ಸರ್. ಇನ್ನೊಂದ್ಸರಿ ಕನ್ನಡದಲ್ಲಿ ಹೇಳಿ ನಿಧಾನಕ್ಕೆ. 9444-85-4444-83 ನಂದು ಫೋನ್ ನಂಬರ್.